ದನದ ಕೊಟ್ಟಿಗೆ ಮಾಡಕ್ಕೆ ಅಂತ ಒಸಿ ಮರ ತತ್ತೀನಿ, ಹಂಗೆ ಸಿದ್ದನ್ನು ಕರ್ಕೊಂಬತ್ತೀನಿ ಅಂತ ಸಂತಗೋದ್ರು. ಹೌದವ್ವ, ಯಾಕೆ ನಮ್ಮ ಸಂಕ್ರಣಂಗೆ ಏನು ಗೊತ್ತಿಲ್ವಾ ಅಂತ? ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಪಂಚಾಯತ್ ಆಫೀಸ್ಗೆ ಹೋದ್ರೆ ದನ ಕೊಟ್ಟಿಗೆ, ಕುರಿ ಮೇಕೆ ಶೆಡ್ಡು, ಹಂದಿ ಸಾಕಾಣಿಕೆ ಶೆಡ್ಡು, ಕೊಳವೆ ಬಾವಿ ರೀಚಾರ್ಜು, ಈರುಳ್ಳಿ ಉಗ್ರಾಣದ ಕಟ್ಟಡ, ಹಂಗೆಯೇ ತೆಂಗು, ಮಾವು, ಸಪೋಟ, ನುಗ್ಗ, ಬಾಳೆ ಬೆಳೆಯಕ್ಕೆ ಆರ್ಥಿಕ ಸಹಕಾರ ಕೊಡ್ತಾವ್ರೆ ಕಣವ. ಓಹೋ, ಅಲ್ದಿಯೇ ಸ್ವಂತ ಕೈ ತೋಟ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೂ ಅನುದಾನ ಕೊಟ್ಟಾರಂತೆ. ನೋಡ್ ರಾಜಣ್ಣ, ನೀ ಕೇಳ್ತಾ ಇದ್ದಲ್ಲ, ಅವರೇ ಬತ್ತವ್ರೆ. ಓಹೋ, ಏನ್ ರಾಜಣ್ಣ, ಇವತ್ತು ನಮ್ಮಟ್ಟಿದ್ದ ಗಾಳಿ ಬೀಸ್ಬಿಟ್ಟದೆ. ಅಯ್ಯ, ನಿನ್ನೆ ನೋಡಕ್ಕೆ ಬಂದಿ ಬಾ ಶಂಕರಣ್ಣ. ಅದೇನಾ? ನಾನು ಕಮಲವಂಗ ಎಲ್ಲ ಹೇಳಿವ್ನಿ. ನೀನು ಜಾಬ್ ಕಾರ್ಡ್ ಮಾಡಿಸಿದಯ್ಯ ಅಲ್ವಾ? ಹೂಂಕಪ್ಪ. ಹಂಗಾದ್ರೆ ನೀನ್ ಹೆಂಗಿದ್ರು ಈಗ ದನದ ಕೊಟ್ಟಿಗೆ ಮಾಡಕ್ಕೆ ಅಂತ ಹೊಂಟಿದೈ? ನಿಜ? ಪಂಚಾಯತಿ ಆಫೀಸ್ಗೆ ಹೋಗಿ ಈ ಇಸಿವ ತಿಳಿಸು, ನಿನಗೆ ಅನುದಾನ ಸಿಗುತ್ತೆ ಕಣಪ್ಪ. ಹೌದಾ? ಹಂಗಾರೆ ಈಗಲೇ ಹೊಂಟಿ ಕಣ್ಬಿಡು. ಇದು ಚಾಮರಾಜನಗರ ಜಿಲ್ಲಾ ಪಂಚಾಯತ್ನ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಗೆ ಇರುವ ಅವಕಾಶಗಳನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳುವಿರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಮೀಪ ಇರುವಂತಹ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಸ್ಯ ರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಿ ಮಂಜುನಾಥ್ ಅವರು. ಇವತ್ತಿನ ವಿಷಯ ಏನು ಅಂದರೆ, ಸಾಮಾನ್ಯವಾಗಿ ಮೈಸೂರು ವಲಯದಲ್ಲಿ ಅಪರೂಪ ಅನ್ನುವಂತಹ ದಾಳಿಂಬೆ ಕೃಷಿಗೆ ಇರುವಂತಹ ಅವಕಾಶಗಳು ಹೇಗೆ ನಾವು ಯಶಸ್ವಿಯಾಗಿ ಕೆಲವೊಂದು ಸುಧಾರಿತ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಈ ಬೆಳೆಯನ್ನು ಸಹ ನಮ್ಮ ವಲಯದಲ್ಲೂ ಸಹ ಬೆಳೀಬಹುದು, ಇದರಿಂದ ಆಗುವಂತಹ ಆರ್ಥಿಕ ಅನುಕೂಲತೆಗಳು ಏನೆಲ್ಲ ಇರುತ್ತೆ, ಎಲ್ಲ ವಿಚಾರಗಳ ಬಗ್ಗೆ ಡಾಕ್ಟರ್ ಜಿ ಮಂಜುನಾಥ್ ಅವರು ನಮಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್ ನಮಸ್ಕಾರ. ಸರ್ ಹೇಳಿ ಮಂಜುನಾಥ್, ಈಗ ಮೈಸೂರು ವಲಯದಲ್ಲಿ ಸ್ವಲ್ಪ ಅಪರೂಪ ಅನ್ನುವಂತಹ ದಾಳಿಂಬೆ ಕೃಷಿಗೆ ವಿಫುಲವಾದ ಅವಕಾಶಗಳು ಇಲ್ಲೂ ಇದೆ, ಇದನ್ನ ನಮ್ಮ ರೈತರು ಮನಗಾಣೋ ಹಾಗೆ ಮಾಡ್ಬೇಕು, ನಾವು ಏನ್ ಹೇಳ್ತೀರಾ ಈ ಬಗ್ಗೆ ತಾವು? ಎಲ್ಲಾ ರೈತ ಬಂಧುಗಳಿಗೆ ನನ್ನ ನಮಸ್ಕಾರ. ದಾಳಿಂಬೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಾತ್ರ ನಾವು ಅತಿ ಹೆಚ್ಚಿಗೆ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಇತ್ತೀಚೆಗೆ ದಾಳಿಂಬೆ ಹೊಲಗಳಲ್ಲಿ ಒಂದು ಕ್ಷೇತ್ರಗಳಲ್ಲಿ ಬೆಳೆಯಬಹುದಾದ ಅತಿ ಹೆಚ್ಚಿಗೆ ಆದಾಯ ಕೊಡುವ ತೋಟಗಾರಿಕಾ ಬೆಳೆಗಳಲ್ಲಿ ಒಂದು ಅಂದ್ರೆ ತಪ್ಪಾಗಲಾರದು. ಹೆಚ್ಚಿಗೆ ಆದಾಯವನ್ನ ಕೊಡುವ ಬೆಳೆಯಾಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ನಾನ್ ಟ್ರೆಡಿಷನಲ್ ಏರಿಯಾಸ್ ಅಂತ ಕರಿತೀವಿ, ಅಂದ್ರೆ ಸ್ವಾಭಾವಿಕವಾಗಿ ಅದನ್ನ ನಮ್ಮ ಪ್ರದೇಶಗಳಲ್ಲಿ ಬೆಳೆಯದೇ ಇರೋ ಒಂದು ಬೆಳೆಯಾಗಿ ನಾವು ದಾಳಿಂಬೆನ ನೋಡ್ತಾ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಅದರ ಕ್ಷೇತ್ರ ವ್ಯಾಪ್ತಿ ದಕ್ಷಿಣದ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಅದು ಪ್ರಮುಖ ಆದಾಯ ತರುವ ಒಂದು ತೋಟಗಾರಿಕಾ ಬೆಳೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದರೆ ನೀವು ಎಲ್ಲರೂ ಗಮನಿಸಿರೋ ಹಾಗೆ ಉತ್ತರ ಕರ್ನಾಟಕದ ಹವಾಗುಣಕ್ಕೂ ದಕ್ಷಿಣ ಕರ್ನಾಟಕದ ಹವಾಗುಣಕ್ಕೂ ಒಂದಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ. ಆ ವ್ಯತ್ಯಾಸಗಳನ್ನ ಸೂಕ್ಷ್ಮವಾಗಿ ನಾವು ಗಮನಿಸಿ ದಾಳಿಂಬೆ ಕೃಷಿಯನ್ನ ಮಾಡುವುದೇ ಆದರೆ ನಾವು ಖಂಡಿತವಾಗಿಯೂ ಆದಾಯ ತರುವ ಬೆಳೆಯನ್ನಾಗಿ ನಾವು ದಾಳಿಂಬೆಯನ್ನು ಮಾಡಬಹುದು ಅಂದ್ರೆ ತಪ್ಪಾಗಲಾರದು. ನಾವು ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಗಕ್ಕೆ ನಾವು ಹೋಲಿಸಿದಾಗ ಹವಾಗುಣದಲ್ಲಿ ನಾವು ವ್ಯತ್ಯಾಸವನ್ನ ಕಾಣ್ತೀವಿ. ದಕ್ಷಿಣ ಜಿಲ್ಲೆಗಳಲ್ಲಿ ನಾವು ಬೇರೆ ತರಹದ ಮಳೆಯ ಪದ್ಧತಿನ ನೋಡ್ತೀವಿ. ಅದೇ ಜೊತೆಗೆ ಮಣ್ಣು ಹವಾಗುಣದ ಒಟ್ಟಾರೆ ಹವಾಗುಣದ ಒಂದು ವ್ಯತ್ಯಾಸವನ್ನು ನಾವು ಗಮನಿಸ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ದಾಳಿಂಬೆಯನ್ನ ಬೆಳೆಯಲಿಕ್ಕೆ ಯಾವ ತರಹದ ಮಣ್ಣನ್ನ ಬಳಸಬೇಕು, ಯಾವ ತರಹದ ತೋಟಗಳಲ್ಲಿ ನಾವು ನಾಟಿಯನ್ನು ಮಾಡಬೇಕು, ಯಾವ ತರಹದ ಚರಂಡಿ ವ್ಯವಸ್ಥೆ ಅದಕ್ಕೆ ಬೇಕು ಅನ್ನೋದನ್ನ ನಾವು ಒಂದು ಗಮನಿಸಬೇಕಾಗುತ್ತೆ. ನಾವು ಮಣ್ಣುಗಳನ್ನ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಜಿಲ್ಲೆಗಳಲ್ಲಿ ಅಂದ್ರೆ ಮೈಸೂರು, ಮಂಡ್ಯ, ಚಾಮರಾಜನಗರ ಅಂತ ಜಿಲ್ಲೆಗಳಲ್ಲಿ ಒಂದು ಕೆಂಪು ಮಣ್ಣು ಇದ್ರೂ ಕೂಡ ಅಲ್ಲಲ್ಲಿ ಜೇಡಿ ಮಣ್ಣು ಕೂಡ ನಾವು ಗಮನಿಸ್ತೀವಿ. ಎಲ್ಲಿ ಜೇಡಿ ಮಣ್ಣು ಜಾಸ್ತಿ ಇರುತ್ತೋ ಅಂತ ಭೂಮಿಗಳಲ್ಲಿ ಅಂತ ಕ್ಷೇತ್ರಗಳಲ್ಲಿ ದಾಳಿಂಬೆಯನ್ನ ನಾವು ಬೆಳಿಬಾರದು ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು, ಯಾವ ತೋಟಗಳಲ್ಲಿ ಚರಂಡಿ ವ್ಯವಸ್ಥೆ ಅಂದ್ರೆ ನೀರು ಸರಾಗವಾಗಿ ಬಸ್ತು ಹೋಗಲ್ವೋ ಅಂತ ಪ್ರದೇಶಗಳಲ್ಲೂ ಕೂಡ ನಾವು ದಾಳಿಂಬೆಯನ್ನ ಬೆಳೆಯಲಿಕ್ಕೆ ಕಷ್ಟ ಸಾಧ್ಯವಾದದ್ದು. ಹಾಗಾಗಿ ಚರಂಡಿ ವ್ಯವಸ್ಥೆಯನ್ನ ನಾವು ಸಂಪೂರ್ಣವಾಗಿ ಸಜ್ಜುಗೊಳಿಸಿ ನಾವು ದಾಳಿಂಬೆಯನ್ನ ಬೆಳಿಬೇಕು. ಇನ್ನೊಂದು, ಮಣ್ಣಿನ ಒಟ್ಟಾರೆ ಗುಣ ಹೆಂಗಿರ್ಬೇಕು ಅಂತ ಹೇಳಿದ್ರೆ ರಸಸಾರ 6-7 ಇದ್ರೆ ಒಳ್ಳೇದು, ಆದ್ರೆ ಒಂದು ದಾಳಿಂಬೆಗೆ ಒಂದು ಒಳ್ಳೆಯ ಲಕ್ಷಣ ಅಂತ ಹೇಳಿದ್ರೆ ಅದು ಆಲ್ಕಲೈನ್ ಪಿ ಎಚ್ ಅಂದ್ರೆ ಮಣ್ಣಿನ ಪಿ ಎಚ್ ರಸಸಾರ ಈ ಒಂದು 8.5-9 ಓದನ್ನು ಕೂಡ ತಡ್ಕೊಳ್ಳೋ ಶಕ್ತಿ ದಾಳಿಂಬೆಗೆ ಇದೆ. ಸೊ ಅಂತ ಭೂಮಿಗಳಿದ್ರೆ ನಾವು ಸಾಯಿಲ್ ಅನ್ನಾದ್ರೆ ಮಣ್ಣನ್ನ ನಾವು ಅದಕ್ಕೆ ಒಂದು ಪರಿಹಾರವನ್ನ ಕಂಡಿಡ್ಕೊಂಡು ನಾವು ನಾಟಿಯನ್ನ ಅಂದ್ರೆ ನಾವೇನು ಈ ಭೂಮಿ ಸೂಕ್ತ ಅಲ್ಲ ಅಂತ ಅನ್ಕೋತೀವೋ ಆ ಭೂಮಿಲೂ ಕೂಡ ದಾಳಿಂಬೆಯನ್ನು ಬೆಳಿಬಹುದು. ಆ ರಸಸಾರವನ್ನ 6-9 ಕೂಡ ನಾವು ಈ ದಾಳಿಂಬೆನ ಶುರು ಮಾಡಿ ಆ 1-2 ವರ್ಷಗಳಲ್ಲಿ ಆ ಮಣ್ಣನ್ನ ಗುಣಲಕ್ಷಣಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯತೆ ಇರೋದ್ರಿಂದ ನಾವು ಆ ಮಣ್ಣನ್ನು ಕೂಡ ಬಳಸಿ ನಾವು ದಾಳಿಂಬೆ ಕೃಷಿಯನ್ನು ಮಾಡಬಹುದು. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ನಾನು ಮಂಡ್ಯ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿನ ದಾಳಿಂಬೆ ರೈತರನ್ನು ನೋಡಿದಾಗ ಸುತ್ತಮುತ್ತ ಒಂದು ತೆಂಗಿನ ತೋಟ ಪ್ರದೇಶಗಳಲ್ಲಿ ದಾಳಿಂಬೆಯನ್ನು ಬೆಳೀತಾ ಇದ್ದಾರೆ. ಇನ್ನು ಮಂಡ್ಯದಂತಹ ಪ್ರದೇಶಗಳಲ್ಲಿ ಈ ಸುತ್ತಮುತ್ತಲು ಕಬ್ಬು ಮತ್ತೆ ಭತ್ತ ಇರುವಂತಹ ಪ್ರದೇಶಗಳಲ್ಲಿ ಮಧ್ಯಭಾಗದಲ್ಲಿ ನಾವು ದಾಳಿಂಬೆಯನ್ನು ಬೆಳೀತಾ ಇರೋದನ್ನ ನೋಡ್ತಾ ಇದೀವಿ. ಇಂಥ ಪ್ರದೇಶಗಳು ದಾಳಿಂಬೆಗೆ ಸೂಕ್ತವಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದಾಳಿಂಬೆ ಒಣ ಪ್ರದೇಶದಲ್ಲಿ ಹೆಚ್ಚಿಗೆ ಉಷ್ಣ ಅಂದ್ರೆ ಎಲ್ಲಿ ಬಿಸಿಲು ಜಾಸ್ತಿ ಇರುತ್ತೋ ಅಂತ ಪ್ರದೇಶಗಳಲ್ಲಿ ಬೆಳೆಯುವ ಒಂದು ಬೆಳೆ ಆಗಿರೋದ್ರಿಂದ ಇಲ್ಲೂ ಕೂಡ ಅಂದ್ರೆ ವಾತಾವರಣದ ಆರ್ದ್ರತೆ ರಿಲೇಟಿವ್ ಹ್ಯುಮಿಡಿಟಿ 80% ಜಾಸ್ತಿ ಯಾವಾಗಲೂ ವರ್ಷದ ಎಲ್ಲ ಕಾಲಗಳಲ್ಲೂ ಇದ್ದಂತ ಪ್ರದೇಶಗಳಲ್ಲಿ ನಾವು ದಾಳಿಂಬೆ ಬೆಳಿಲಿಕ್ಕೆ ಸೂಕ್ತವಲ್ಲ. ಹಾಗಾಗಿ ಅಂತ ಪ್ರದೇಶಗಳನ್ನು ನಾವು ಹೊರತುಪಡಿಸಿ ದಾಳಿಂಬೆಯನ್ನು ಬೆಳಿಬೇಕು ಅಂದ್ರೆ ಸುತ್ತಮುತ್ತಲು ಕೂಡ ಓಪನ್ ಫೀಲ್ಡ್ ಗಳಲ್ಲಿ ನಾವು ಅದು ಇರೋ ಹಾಗೆ ನೋಡ್ಕೋಬೇಕು. ಗಾಳಿ ಸರಾಗವಾಗಿ ಹೋಗ್ಬೇಕು, ನೀರು ಮಣ್ಣಿನಲ್ಲಿ ಬಿದ್ದ ನೀರು ನಿಂತ್ಕೋಬಾರದು, ಚರಂಡಿ ವ್ಯವಸ್ಥೆ ಚೆನ್ನಾಗಿರಬೇಕು. ಹೊಲದ ಪ್ರದೇಶಗಳಲ್ಲಿ ವಾತಾವರಣದ ಆರ್ದ್ರತೆ ಹೆಚ್ಚಾಗದೇ ಇರುವಂತ ಪ್ರದೇಶಗಳಲ್ಲಿ ದಾಳಿಂಬೆಯನ್ನ ಬೆಳಿಲಿಕ್ಕೆ ಒಂದು ಸೂಕ್ತವಾದ ಪ್ರದೇಶ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಡೀ ಭಾರತದ ದೇಶದ ಅಂದ್ರೆ ಬಹುಪಾಲು ಪ್ರದೇಶಗಳು ದಾಳಿಂಬೆಯನ್ನ ಏನು ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ಅಂತ ಪ್ರದೇಶಗಳು ಸಾಮಾನ್ಯವಾಗಿ ಇಂಥ ಪ್ರದೇಶಗಳು ನೀವು ಮಹಾರಾಷ್ಟ್ರದಲ್ಲಿರ್ಬೋದು, ಉತ್ತರ ಕರ್ನಾಟಕದಲ್ಲಿರ್ಬೋದು, ಆಂಧ್ರ ಪ್ರದೇಶದ ಒಂದಷ್ಟು ಭಾಗಗಳಾಗಿರ್ಬೋದು, ಅಲ್ಲೂ ಕೂಡ ಬಯಲು ಪ್ರದೇಶಗಳಲ್ಲಿ ನಾವು ದಾಳಿಂಬೆಯನ್ನು ಬೆಳೀತಾ ಇದೀವಿ. ಇತ್ತೀಚೆಗೆ ಗುಜರಾತ್ನಲ್ಲಿ ಅತ್ಯಂತ ಹೆಚ್ಚಿಗೆ ದಾಳಿಂಬೆ ವಿಸ್ತಾರವನ್ನ ನಾವು ನೋಡ್ತಾ ಇದೀವಿ ಅಂದ್ರೆ ದಾಳಿಂಬೆ ಪ್ರದೇಶದ ವ್ಯಾಪ್ತಿ ವಿಸ್ತಾರವಾಗ್ತಿರೋದನ್ನು ನೋಡ್ತಾ ಇದೀವಿ. ರಾಜಸ್ಥಾನದಲ್ಲಿ ನಾವು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ದಕ್ಷಿಣದ ಭಾಗಗಳಲ್ಲೂ ಕೂಡ ಬೆಳಿಲಿಕ್ಕೆ ಅಸಾಧ್ಯವಾದದ್ದು ಅಂತ ಏನು ಅಲ್ಲ, ಖಂಡಿತ ಬೆಳಿಬಹುದು. ಈ ಪ್ರದೇಶಗಳನ್ನ ಹೊರತುಪಡಿಸಿ ಸುತ್ತಮುತ್ತ ತೋಟ ಇರೋದು, ಸುತ್ತಮುತ್ತ ತೆಂಗಿರೋಂಥದ್ದು, ಸುತ್ತಮುತ್ತ ತೆಂಗು ಒಳಗೆ ದಾಳಿಂಬೆ ಬೆಳೆಯುವಂಥದ್ದು ಸೂಕ್ತ ಅಲ್ಲ, ಸುತ್ತಮುತ್ತ ಕಬ್ಬಿದ್ರೆ ನೀವು ಮಧ್ಯದಲ್ಲಿ ದಾಳಿಂಬೆ ಬೆಳೆಯೋದು ಸೂಕ್ತ ಅಲ್ಲ, ತುಂಬಾ ನೀರು ಹರಿದು ಹೋಗುವ ಪ್ರದೇಶವೂ ಕೂಡ ದಾಳಿಂಬೆ ಸೂಕ್ತ ಅಲ್ಲ. ಈಗ ಯಾರೋ ಕಬ್ಬು ಬೆಳಿತಿರ್ತಾರೆ, ಭತ್ತ ಬೆಳಿತಿರ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಆದಾಯ ಬರುತ್ತೆ ಅನ್ನೋದು ಸತ್ಯವೂ ಕೂಡ ಹೌದು. ಯಾಕಂದ್ರೆ 1 ಎಕರೆ ಪ್ರದೇಶಗಳಲ್ಲಿ ಒಂದ್ಸಲ ನೀವು 5-6 ಲಕ್ಷದ ವರೆಗೂ ಕೂಡ ಪ್ರಸ್ತುತ ಪರಿಸ್ಥಿತಿ ನೋಡಿದ್ರೆ 1 ಕೆಜಿ ದಾಳಿಂಬೆಗೆ 150 ರೂಪಾಯಿ ಒಂದು ರೈತನಿಗೆ ಸಿಗ್ತಾ ಇದೆ. 150 ರೂಪಾಯಿ ಅಂತ ಹೇಳಿದ್ರೆ 1 ಎಕರೆಯಲ್ಲಿ ಖಂಡಿತ 4-5 ಲಕ್ಷ ಆದಾಯ ತರುವ ಬೆಳೆ ದಾಳಿಂಬೆ ಆಗಿರೋದ್ರಿಂದ ಯಾರಾದ್ರೂ ಈ ಭತ್ತ ಬೆಳೆಯ ಪ್ರದೇಶಗಳಲ್ಲಿ, ಕಬ್ಬು ಬೆಳೆಯ ಪ್ರದೇಶಗಳಲ್ಲಿ ಸಡನ್ ಆಗಿ ನೀವು ತಕ್ಷಣವೇ ನೀವು ದಾಳಿಂಬೆ ಏನಾದ್ರೂ ನೀವು ಪ್ಲಾನ್ ಅನ್ನ ಮಾಡಿದ್ರೆ ಈ ತರದ ಅಂದ್ರೆ ಚರಂಡಿ ವ್ಯವಸ್ಥೆ, ನೀರು ನಿಂತ್ಕೊಳ್ಳದೇ ಇರೋ ತರದ್ದು ಅದನ್ನೆಲ್ಲವನ್ನು ನೋಡಿ ನೀವು ದಾಳಿಂಬೆ ಬೆಳೆಯನ್ನು ಪ್ರಾರಂಭಿಸಬೇಕು. ಇದು ಮುಖ್ಯವಾಗಿ ರೈತರು ಮಣ್ಣಿನ ಗುಣಲಕ್ಷಣಗಳನ್ನ ಗಮನಿಸಬೇಕಾದದ್ದು. ಇನ್ನು ಎರಡನೆಯ ಮುಖ್ಯ ಪ್ರಶ್ನೆ ಗಿಡಗಳ ಆಯ್ಕೆಗೆ ನಾನು ಮಾತಾಡೋದಾದ್ರೆ ಎಲ್ಲರೂ ಕೇಳ್ತಾರೆ ದಾಳಿಂಬೆಗೆ ಯಾವ ತಳಿ ಸೂಕ್ತ ಅಂತ. ನನ್ಗೆ ಎಲ್ಲಾ ರೈತರಿಗೂ ಒಂದು ಹೇಳಿದ್ರೆ ಇಡೀ ಭಾರತ ದೇಶದಲ್ಲಿ ಒಂದೇ ಒಂದು ವಾಣಿಜ್ಯ ತಳಿಯಾಗಿ ನಾವು ಬಳಸ್ತಾ ಇದೀವಿ, ಅದು ಭಗವಾ ತಳಿ. ಸೊ ಭಗವಾ ಅನ್ನೋದು ಒಂದು ವಾಣಿಜ್ಯ ಕಮರ್ಷಿಯಲ್ ವೆರೈಟಿ. ಆ ತಳಿಯನ್ನ ಇಡೀ ಭಾರತ ದೇಶದ ಎಲ್ಲ ಭಾಗದಲ್ಲಿ ಬಳಸ್ತಾ ಇದೀವಿ. ಅದೇ ತಳಿಯನ್ನ ಇಲ್ಲೂ ಕೂಡ ನಾವು ಬಳಸಲೇಬೇಕಾಗಿದೆ, ಬೇರೆ ಯಾವ್ದು ಆಪ್ಷನ್ ಗಳಿಲ್ಲ. ಆದ್ರೆ ಒಂದು 15-20 ವರ್ಷಗಳ ಹಿಂದೆ ನಮ್ಮ ಮನೆಯ ಪಕ್ಕದಲ್ಲಿ ಅಂದ್ರೆ ನಮ್ಮ ಮನೆಯ ಹಿತ್ತಲಿನಲ್ಲಿ ಒಂದು ಗಣೇಶ ಅನ್ನೋ ಒಂದು ತಳಿಯೂ ಇತ್ತು. ಆದ್ರೆ ನೀವೆಲ್ಲರೂ ನೋಡಿರುವ ಹಾಗೆ ಗಣೇಶ ತಳಿ ತಿನ್ನಲಿಕ್ಕೆ ತುಂಬಾ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಅದಕ್ಕೆ ಔಷಧೀಯ ಗುಣಲಕ್ಷಣಗಳ ಕೊರತೆ ಇತ್ತು ಅದರಲ್ಲಿ. ಅದಕ್ಕೋಸ್ಕರ ಭಗವನ್ನ ವಾಣಿಜ್ಯವಾಗಿ ಎಲ್ಲರೂ ಕೂಡ ಅಡಾಪ್ಟ್ ಮಾಡ್ಕೊಂಡ್ರು. ಈಗ ಅದು ನಮ್ಮಲ್ಲಿ ಇದೇ ಒಂದು ವೆರೈಟಿ ಗಣೇಶ ಅಂತ ಹೇಳಿ ಅತಿ ಹೆಚ್ಚಿನ ವಿಸ್ತೀರ್ಣಗಳಲ್ಲಿ ಹೊಲಗಳಲ್ಲಿ ನೀವು ಬೆಳೆಯದಾದ್ರೆ ಅದಕ್ಕೆ ವಾಣಿಜ್ಯವಾಗಿ ಅಂತ ಬೇಡಿಕೆ ಇಲ್ಲ. ಸುಮ್ಮನೆ ನಾನು ಹೇಳೋದಾದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಭಗವಾ ವೆರೈಟಿ ತಳಿಗೆ ಎಷ್ಟು ಕೆಜಿಗೆ ಅಂದ್ರೆ 80-90 ರೂಪಾಯಿ ಕನಿಷ್ಠ ಸಿಗುತ್ತೆ. ನೀವು ಗಣೇಶ ತಳಿಯನ್ನ ಮಾರೋದಾದ್ರೆ 30-40 ರೂಪಾಯಿ ತಳಿ ಸಿಗುತ್ತೆ. ಜೊತೆಗೆ ಗಣೇಶ ತಳಿಗೆ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಅದಕ್ಕೆ ಕೀಟಗಳ ಹಾವಳಿ ಜಾಸ್ತಿ ಇರುತ್ತೆ. ಹಾಗಾಗಿ ಗಣೇಶ ತಳಿ ಸೂಕ್ತವಲ್ಲ. ಅಂದ್ರೆ ನಾವು ವಾಣಿಜ್ಯವಾಗಿ ನಾವು ನೋಡಿದಾಗ ನಾವು ಮನೆ ಹಿತ್ತಲಿನಲ್ಲಿ ಬೆಳ್ಕೊಳ್ಳಿಕ್ಕೆ ಅದು ಓಕೆ, ಆದ್ರೆ ನಾವು ವಾಣಿಜ್ಯವಾಗಿ ನಾವು ಕೃಷಿಯನ್ನ ಮಾಡೋದಾದ್ರೆ ಭಗವಾ ತಳಿಯನ್ನ ಎಲ್ಲರೂ ಬಳಸ್ಬೇಕು. ಇನ್ನೊಂದು, ನಾವು ಗೂಟಿಯನ್ನ ಮಾಡದ ಗಿಡಗಳನ್ನ ಬೆಳೆಸಬೇಕಾ ಅಥವಾ ಯಾವ್ದಾದ್ರು ಪಕ್ಕದ ತೋಟಗಳಲ್ಲಿ ಆಲ್ರೆಡಿ ದಾಳಿಂಬೆ ಕೃಷಿ ಮಾಡ್ತಿದ್ರೆ ಅಲ್ಲಿಂದ ನಾನು ಗಿಡಗಳ ತಂದು ಹಾಕ್ಬೋದಾ ಅನ್ನೋದು ಮತ್ತೊಂದು ರೈತರ ಪ್ರಶ್ನೆ. ಸೊ ಇದಕ್ಕೆ ನನ್ನ ಉತ್ತರ ಏನು ಅಂತ ಹೇಳಿದ್ರೆ, ನಮ್ಗೆ ಎಲ್ಲರಿಗೂ ಗೊತ್ತು ದಾಳಿಂಬೆ ಅನ್ನೋದಕ್ಕೆ ತುಂಬಾ ರೋಗಗಳು ನಮ್ಮನ್ನ ಕಾಡ್ತಾ ಇದೆ. ಮತ್ತೆ ಈ ಭಾರತ ದೇಶದ ಯಾವ ಪ್ರದೇಶವೂ ಕೂಡ ಈ ರೋಗಗಳಿಂದ ಮುಕ್ತವಾಗಿ ಅಗಿಲ್ದೇ ಇರೋದ್ರಿಂದ ನಮ್ಮ ಸಂಶೋಧನೆಯ ಪ್ರಕಾರ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿ ಪಡಿಸಿದ ಗಿಡಗಳನ್ನ ನಾವು ನಾಟಿ ಮಾಡಬೇಕು ದಾಳಿಂಬೆ ಕೃಷಿಗೆ ಅಂತ ಹೇಳ್ತೀವಿ. ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿ ಪಡಿಸಿದ ಗಿಡಗಳು ಬೇರೆ ಬೇರೆ ಕಂಪನಿಗಳು ಆಲ್ರೆಡಿ ಪ್ರೈವೇಟ್ ಆಗಿ ಮಾಡ್ತಾ ಇದಾರೆ. ಮತ್ತೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯು ಕೂಡ ರೈತರಿಗೆ ಈ ತಳಿಯನ್ನು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನ ಕೊಡ್ತಾ ಇದೀವಿ ನಾವು. ಹಾಗಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದು ಅಥವಾ ಬೇರೆ ಬೇರೆ ಕಂಪನಿಗಳನ್ನ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನ ನೀವು ನಾಟಿ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ನೀವು ನಾಟಿ ಮಾಡುವ ಸಮಯದಲ್ಲಿ ನಾಟಿ ಮಾಡುವ ವರ್ಷಗಳಲ್ಲಿ ಅದಕ್ಕೆ ಯಾವುದೇ ರೋಗಗಳಿಲ್ಲದೆ ಇರೋದ್ರಿಂದ ನಿಮ್ಗೆ ರೋಗ ಮುಕ್ತ ದಾಳಿಂಬೆ ಕೃಷಿಯನ್ನು ನೀವು ಪ್ರಾರಂಭಿಸಬಹುದು. ಹಾಗಾಗಿ ದಾಳಿಂಬೆಗೆ ನೀವು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನ ಹಾಕ್ಬೇಕು. ಈ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನ ನಾವು ಬಯೋ ಹಾರ್ಡನಿಂಗ್ ಪ್ರೋಸೆಸ್ ಅಂದ್ರೆ ನಾವು ಬೆಳೆಯುವ ಹಂತಗಳಲ್ಲಿ ನಾವು ಆ ಬೇರುಗಳಿಗೆ ಒಂದಷ್ಟು ಜೈವಿಕ ಸಮ್ಮಿಶ್ರಣಗಳನ್ನ ಜೊತೆಯಲ್ಲಿ ಬೆಳೆದು ರೋಗದ ನಿರೋಧಕತೆಯನ್ನ ಜಾಸ್ತಿ ಮಾಡಿ ರೈತರಿಗೆ ಆ ಗಿಡಗಳನ್ನ ಪೂರೈಸಬೇಕು, ನಾವು ಅದನ್ನ ಕೊಡಬೇಕು ಅಂತ ಒಂದು ಯೋಜನೆ ಹಾಕೊಂಡಿರೋದ್ರಿಂದ ನೀವು ರೈತರು ಬಯೋ ಹಾರ್ಡನ್ ಪ್ಲಾಂಟ್ ಗಳನ್ನ ಕೊಡಿ ಅಂತ ನೀವು ಆ ಕಂಪನಿಗಳನ್ನ ಅಥವಾ ವಿಶ್ವವಿದ್ಯಾಲಯವನ್ನ ಕೇಳಬೇಕು. ಇದು ಮತ್ತೊಂದು ಮುಖ್ಯವಾಗಿ ರೈತರು ಗಮನಿಸಬೇಕು. ಮತ್ತೆ ಯಾವಾಗ ನಾನು ನಾಟಿ ಮಾಡಬೇಕು ಅನ್ನೋದು ಪ್ರಶ್ನೆ. ಸೊ ಯಾವಾಗ ನಾಟಿ ಮಾಡಬೇಕು ಅಂತ ಹೇಳಿದ್ರೆ ಆ ವರ್ಷದ ಎಲ್ಲ ಕಾಲದಲ್ಲೂ ಕೂಡ ದಾಳಿಂಬೆ ನಾವು ನಾಟಿ ಮಾಡಬಹುದು. ಆದ್ರೆ ಈಗ ನಮ್ಗೆ ಪಕ್ಕದಲ್ಲಿ ಒಂದು ತೋಟ ಇರುತ್ತೆ, ಅಲ್ಲಿ ಆಲ್ರೆಡಿ ಆ ತೋಟಗಳಲ್ಲಿ ಒಂದಷ್ಟು ರೋಗಗಳು ಇದ್ದಂತಹ ಪರಿಸ್ಥಿತಿಗಳಲ್ಲಿ ನೀವು ಅಂತಹ ತೋಟಗಳ ಮಧ್ಯದಲ್ಲಿ ಅಥವಾ ಆಸುಪಾಸಿನಲ್ಲಿ ನೀವು ನಾಟಿ ಮಾಡೋದಾದ್ರೆ ಮಳೆಗಾಲವನ್ನ ಅಂದ್ರೆ ತುಂಬಾ ಜಾಸ್ತಿ ಮಳೆ ಇದ್ದ ಪಕ್ಷಗಳಲ್ಲಿ ಅಂತಹ ತೋಟದ ಪಕ್ಕಗಳಲ್ಲಿ ನೀವು ಆಲ್ರೆಡಿ ರೋಗ ಇದ್ರೆ ನಾಟಿ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಮಳೆಯಲ್ಲಿ ರೋಗದ ಪ್ರಸರಣ ತೀವ್ರವಾಗಿರುತ್ತೆ. ಹಾಗಾಗಿ ಆ ಪ್ರದೇಶವನ್ನ ಹೊರತುಪಡಿಸಿ ನೀವು ದಾಳಿಂಬೆಯನ್ನ ಚಳಿಗಾಲಕ್ಕೆ ಹೊರತುಪಡಿಸಿ ಅಂದ್ರೆ ಚಳಿಗಾಲ ಇಲ್ಲದೆ ಇದ್ದಾಗ ಅಂದ್ರೆ ನವೆಂಬರ್ ಡಿಸೆಂಬರ್ ಇಲ್ಲದೆ ಇದ್ದಾಗ ಯಾರಿಗೆ ಸಂರಕ್ಷಿತ ನೀರಾವರಿ ಅಂದ್ರೆ ಅಜ್ಯೂರ್ಡ್ ಇರಿಗೇಷನ್ ನೀರಾವರಿಯ ಏನು ಅವಕಾಶಗಳಿರುತ್ತೋ ಅವರು ವರ್ಷದ ಎಲ್ಲ ಕಾಲಗಳಲ್ಲೂ ಕೂಡ ನೀವು ನಾಟಿ ಮಾಡಬಹುದು. ಒಂದು ರೋಗವಿರುವಂತಹ ತೋಟಗಳ ಬಳಿ ನೀವು ನಾಟಿ ಮಾಡಬೇಕಾದ್ರೆ ಮಳೆಗಾಲದಲ್ಲಿ ಮಾಡಬಾರದು. ಇಲ್ಲದೆ ಇದ್ರೆ ಚಳಿ ಇಲ್ಲದೆ ಇರೋಂತ ಒಂದು ಕಾಲಘಟ್ಟದಲ್ಲಿ ವರ್ಷದ ಯಾವ ಕಾಲದಲ್ಲಾದರೂ ಕೂಡ ನೀವು ನಾಟಿಯನ್ನ ಮಾಡಬಹುದು. ಇದು ನಾಟಿಯ ಸಮಯದ ನೀವು ಗಮನಿಸಬೇಕಾಗಿತ್ತು. ಮತ್ತು ನಾಟಿಯ ಸಮಯದಲ್ಲಿ ಪಾಲಿಸಬೇಕಾದ ಅಂಶಗಳು ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೇರೆ ಗಿಡಗಳನ್ನ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನೇಗಿಲನ್ನ ಹುತ್ತು ನಾವು ನಾಟಿ ಮಾಡ್ಬಿಡ್ತೀವಿ. ಆದ್ರೆ ದಾಳಿಂಬೆಯಲ್ಲಿ ಕನಿಷ್ಠ ನಾವು ಒಂದು 2 ಅಡಿ ಆಳ ಅಗಲ ಉದ್ದ ಒಂದು ಗುಂಡಿನ ತೆಗಿಬೇಕು, ಗುಂಡಿಗಳನ್ನ ಮಾಡಿ ಅದಕ್ಕೆ ನಾಟಿ ಮಾಡಬೇಕು. ಸಾಲಿನಿಂದ ಸಾಲಿಗೆ ಕನಿಷ್ಠ 12 ಅಡಿ ಸಾಲಿನಿಂದ ಸಾಲಿಗೆ ಇರಬೇಕು. ಗಿಡಗಳಿಂದ ಗಿಡಕ್ಕೆ ಕನಿಷ್ಠ 10 ಅಡಿ ಅಂತರವಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದೆ ದಾಳಿಂಬೆ ತುಂಬಾ ಸೂಕ್ಷ್ಮವಾಗಿ ಪ್ರತಿಕ್ರಿಯೆ ಮಾಡುತ್ತೆ ಯಾವಕ್ಕೆ ಅಂದ್ರೆ ವಾತಾವರಣದಲ್ಲಿ ಜಾಸ್ತಿ ಆಗುವಂತ ಆರ್ದ್ರತೆ ದಾಳಿಂಬೆ ತೋಟಕ್ಕೆ ಹಾನಿ ಮಾಡುತ್ತೆ. ಹಾಗಾಗಿ ಕನಿಷ್ಠ 12 ಅಡಿ ಸಾಲಿನಿಂದ ಸಾಲು 10 ಅಡಿ ಗಿಡದಿಂದ ಗಿಡಕ್ಕೆ ನೀವು ಇರುವಂತ ನಾಟಿ ಮಾಡಬೇಕು. ಒಂದಷ್ಟು ಜನಗಳಿಗೆ ಏನು ಅಭಿಪ್ರಾಯ ಇದೆ ಅಂತ ಹೇಳಿದ್ರೆ ದಾಳಿಂಬೆಗೆ ತುಂಬಾ ರೋಗ ಬರುತ್ತೆ, ಹಾಗಾಗಿ ನಾನು 2-3 ವರ್ಷ ನಾನು ತಗೊಂಡು ಅದನ್ನ ಕಿತ್ತಾಕ್ಬಿಡ್ಬಹುದು ಅನ್ನೋ ಒಂದು ಯೋಜನೆ ರೈತರ ಮನಸ್ಸಿನಲ್ಲಿರುತ್ತೆ. ಪ್ರಮುಖವಾಗಿ ನಾನು ಅದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಯಾವ ತೋಟಗಳಲ್ಲಿ ಅಂತರ 12ಕ್ಕಿಂತ ಜಾಸ್ತಿ ಇರುತ್ತೋ ಅಂತ ತೋಟಗಳ ಒಟ್ಟಾರೆ ಏನು ಅವಧಿ ಇರುತ್ತಲ್ಲ ಅದು ಕನಿಷ್ಠ 14-15 ವರ್ಷಗಳ ಕಾಲ ಇರುತ್ತೆ. ಹಾಗಾಗಿ ನೀವು ಯಾರು ಕೂಡ ದಾಳಿಂಬೆಯನ್ನ 3-4 ವರ್ಷಗಳ ಅವಧಿಗೆ ದಾಳಿಂಬೆಯನ್ನ ಬೆಳಿಬಾರ್ದು. ಯಾಕೆಂದ್ರೆ ಅದು ಒಂದು ಪೆರಿನಿಯಲ್ ಪ್ಲಾಂಟ್, ತುಂಬಾ ದೀರ್ಘಾವಧಿಯಾಗಿ ಒಂದು ಆದಾಯವನ್ನ ಕೊಡೋ ಬೆಳೆ ಆಗಿದ್ರಿಂದ ಕನಿಷ್ಠ ನೀವು ದಾಳಿಂಬೆಯನ್ನ ಒಂದು ಸಲ ನಾಟಿ ಮಾಡಿದ್ರೆ 14-16 ವರ್ಷಗಳ ಕಾಲ ಅದನ್ನ ನೋಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ವಾಣಿಜ್ಯವಾಗಿ ಅತಿ ಹೆಚ್ಚಿನ ಹಣ್ಣುಗಳನ್ನ ಕೊಡ್ಲಿಕ್ಕೆ ದಾಳಿಂಬೆಗೆ ಸಾಧ್ಯ ಇರೋದು 4 ವರ್ಷಗಳ ನಂತರ. ನಿಮ್ಗೆ ಕಮರ್ಷಿಯಲ್ ಆಗಿ ತುಂಬಾ ಈಲ್ಡ್ ಜಾಸ್ತಿ ಆಗುವಂತ ಅವಕಾಶಗಳಿರೋದು ಮೊದಲ ವರ್ಷಗಳಲ್ಲಿ 50-60 ಅಂದ್ರೆ ಮೊದಲ 2 ವರ್ಷಗಳ ನಂತರ 50-60 ಹಣ್ಣುಗಳನ್ನ ಕೊಟ್ರೆ 4 ವರ್ಷದ ಆಚೆ ಒಂದು ಗಿಡ ಒಂದು ಸಾಮಾನ್ಯವಾಗಿ 150-200 ಹಣ್ಣುಗಳನ್ನ ಕೊಡುತ್ತೆ. ಒಂದು ಗಿಡಕ್ಕೆ 50 ಹಣ್ಣು ಅಂತ ಅನ್ಕೊಂಡ್ರು ಕೂಡ ನಿಮಗೆ ಕನಿಷ್ಠ 3-3.5 ಸಾವಿರ ಆದಾಯವನ್ನ ನೀವು ಒಂದು ಗಿಡದಿಂದ ನೀವು ಪಡಿಬಹುದು. ಹಾಗಾಗಿ ಗಿಡ ಅಂದ್ರೆ ಒಂದು ತೋಟದ ಅವಧಿ 15-16 ವರ್ಷಗಳ ಇರುವಾಗ ನೀವು ನೋಡ್ಕೋಬೇಕು. ಇದು ನಾಟಿಯ ಸಮಯದಲ್ಲಿ ನೀವು ಒಂದು ಯೋಜನೆ ಮಾಡಿ ಮಾಡಬೇಕು. ಇನ್ನು ನಾಟಿಯ ಸಮಯದಲ್ಲಿ ನಾನು ಗುಂಡಿಯನ್ನ ತೆಗಲಿಕ್ಕೆ ಹೇಳಿದೆ. ಆ ಗುಂಡಿ ಹೆಂಗಿರ್ಬೇಕು ಅಂತ ಹೇಳಿದ್ರೆ 2 ಅಡಿ ಅಗಲ ಎತ್ತರ ಮಾಡಿಕೊಂಡು ಅದಕ್ಕೆ ನಾವು ಒಂದು 20-25 ಕೆಜಿ ಕೊಟ್ಟಿಗೆ ಗೊಬ್ಬರ, 1 ಕೆಜಿ ಬೇವಿನ ಹಿಂಡಿ, ಮತ್ತೆ ನಾವು ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿ ಪಡಿಸಿದೀವಿ, ಅಂದ್ರೆ ಒಂದು ಜೈವಿಕ ಸಮ್ಮಿಶ್ರಣಗಳನ್ನ ದಾಳಿಂಬೆಗೋಸ್ಕರ ನಾವು ಅಭಿವೃದ್ಧಿ ಪಡಿಸಿದೀವಿ. ಅದರಲ್ಲಿ ಟ್ರೈಕೋಡರ್ಮಾ ಇರುತ್ತೆ, ಸುಡಮಾನಸ್ ಇರುತ್ತೆ, ಪ್ಯಾಸಿಲಸ್ ಇರುತ್ತೆ. ಪ್ಯಾಸಿಲೋಬೈಸಿಸ್ ಅನ್ನೋ ಒಂದು ಜಂತುಗಳ ವಿರುದ್ಧ ಹೋರಾಡುವಂತಹ ಒಂದು ಜೈವಿಕ ಅಂಶ ಅದರಲ್ಲಿರುತ್ತೆ. ಅದನ್ನ ನಾವು ಟ್ರೈಕೋ ಕವಚ್ ಅಂತ ಒಂದು ಉತ್ಪನ್ನ ಮಾಡಿದೀವಿ, ಅದು ಜೈವಿಕ ಸಮ್ಮಿಶ್ರಣ. ಇಂತಹ ಜೈವಿಕ ಸಮ್ಮಿಶ್ರಣವನ್ನ ನೀವು ಪ್ರತಿ ಗಿಡಕ್ಕೆ 50 ಗ್ರಾಂನಂತೆ ಬಳಸಿ ನೀವು ಇಡೀ ಏನು ಮೇಲ್ಗಡೆ ಮಣ್ಣಿರುತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಮುಚ್ಚಿ ಒಂದು ಕೈಯಲ್ಲಿ ತೆಗೆದು ಮಣ್ಣನ್ನ ಆ ಭೂಮಿ ಪ್ರದೇಶಕ್ಕೆ ನಾಟಿ ಮಾಡಬೇಕು. ಈ ತರ ನಾಟಿ ಮಾಡಿದ್ರೆ ಬೇರುಗಳ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಎಲ್ಲಿ ಯಾವ ಗಿಡಗಳಲ್ಲಿ ಬೇರುಗಳ ಬೆಳವಣಿಗೆ ಚೆನ್ನಾಗಿರುತ್ತೋ ಅಂತಹ ಗಿಡಗಳಲ್ಲಿ ರೋಗ ನಿರೋಧಕತೆ ಜಾಸ್ತಿ ಇರುತ್ತೆ, ಅತ್ಯಂತ ಹೆಚ್ಚಿಗೆ ಪೋಷಕಾಂಶಗಳನ್ನು ಹೀರ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ತರಹದ ಪದ್ಧತಿಯನ್ನ ರೈತರು ಪಾಲನೆ ಮಾಡಬೇಕು. ಬರೀ ಒಂದು ನೇಗಿಲು ಹಾಕ್ಬಿಟ್ಟು ಗಿಡಗಳನ್ನ ಇಟ್ಕೊಂಡು ಹೋಗಿ ನಾಟಿ ಮಾಡಿದ್ರೆ ಅಂತಹ ಬೇರುಗಳು ಸದೃಢವಾಗಿರಲ್ಲ, ಮತ್ತೆ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದು ಆಗಲ್ಲ. ಹಾಗಾಗಿ ಒಟ್ಟಾರೆ ಹಣ್ಣುಗಳ ಬೆಳವಣಿಗೆ ಮತ್ತೆ ಗಿಡಗಳ ಬೆಳವಣಿಗೆ ಸರಿಯಾಗಿ ಇರೋದ್ರಿಂದ ನಿಮಗೆ ಉತ್ತಮ ಇಳುವರಿ ಸಿಗೋದಿಲ್ಲ. ಹಾಗಾಗಿ ಇದನ್ನ ಮಾಡಬೇಕು. ಇನ್ನೊಂದು, ಯಾವ ತರಹದ ನೀರಾವರಿ ಪದ್ಧತಿಯನ್ನ ನಾವು ಅಳವಡಿಸ್ಕೋಬೇಕು ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ಯಾಕಂದ್ರೆ ನಮ್ಗೆ ಈ ಕಡೆಗಳೆಲ್ಲ ಕಬ್ಬು ಮತ್ತೆ ಭತ್ತ ಬೆಳೆದಿರೋ ನಾವು ಹಾಯಿ ನೀರ್ನ ಮಾಡಿ ನಮ್ಗೆ ಅಭ್ಯಾಸ ಇರುತ್ತೆ. ಕಡ್ಡಾಯವಾಗಿ ದಾಳಿಂಬೆ ಪ್ರದೇಶಗಳಲ್ಲಿ ನೀವು ಹಾಯುವ ಪದ್ಧತಿಯನ್ನ ಬಳಸದೆ ಡ್ರಿಪ್ ಹನಿ ನೀರಾವರಿಯನ್ನ ನೀವು ಬಳಸಬೇಕು. ಹನಿ ನೀರಾವರಿಯ ಬಳಸಬೇಕಾದ್ರೆ ನಾಟಿಯ ಸಮಯದಲ್ಲಿ ನೀವು ಒಂದು ಲ್ಯಾಟ್ರಲ್ ಅಂದ್ರೆ ಒಂದು ಪೈಪ್ ಅನ್ನ ಇರೋ ಹಾಗೆ ನೋಡ್ಕೊಂಡು ಕನಿಷ್ಠ ನಿಮ್ಮ ನೀವು ನಾಟಿ ಮಾಡಿದ ಗಿಡದಿಂದ 1 ಅಡಿ ದೂರ ನೀರು ಬೀಳೋ ಹಾಗೆ, 2 ಕಡೆ ನೀರು ಬೀಳೋ ಹಾಗೆ ಒಂದು ಡ್ರಿಪ್ಪರ್ ಗಳನ್ನ ಹಾಕೊಂಡು ನೀವು ಅದಕ್ಕೆ ನೀರಾವರಿಯನ್ನ ಮಾಡಬೇಕು. ಅದೇ 6 ತಿಂಗಳ ನಂತರ ಅದೇ ಗಿಡಕ್ಕೆ ನೀವು 2 ಲ್ಯಾಟ್ರಲ್ಗಳನ್ನ ಬಳಸಿ 4 ಕಡೆ ಅಂದ್ರೆ ಗಿಡದ ಸುತ್ತಮುತ್ತ 4 ಕಡೆ ಕನಿಷ್ಠ 2 ಅಡಿ ಅಂತರದಲ್ಲಿ, ಅಂದ್ರೆ ಆ ನೀರು 8 ಅಡಿ ದೂರದಲ್ಲಿ ಬಿಡಬೇಕು ಅಂದ್ರೆ 2 ಅಡಿ ಅಂತರದಲ್ಲಿ ಆ 4 ಡ್ರಿಪ್ಪರ್ಗಳು ಮೈನ್ ಸ್ಟೆಮ್ ಇಂದ ಮುಖ್ಯವಾದ ಕಾಂಡದಿಂದ 2 ಅಡಿ ದೂರ ಇರುವ ಹಾಗೆ ಇರಬೇಕು. 2 ಲ್ಯಾಟ್ರನ್ನ ಹಾಕಿ ಬಳಸ್ಬೇಕು ನೀವು. ಮತ್ತೆ 4 ಡ್ರಿಪ್ಪರ್ಗಳನ್ನ ನೀವು ಹಾಕಿ ನೀವು ನೀರಾವರಿಯನ್ನ ಮಾಡಿದ್ರೆ ನಾವು ಏನು ಆ ಗುಂಡಿಗಳನ್ನ ತೆರೆದಿರ್ತೀವಿ ಆ ಗುಂಡಿಗಳಲ್ಲಿ ಬೇರುಗಳು ಅಂದ್ರೆ ಅದರ ಕ್ರಿಯೆ ಚೆನ್ನಾಗಿ ಇರೋದ್ರಿಂದ ಅದು ತುಂಬಾ ಹರಡ್ಕೊಂಡು ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತು, ಬೇರುಗಳ ಬೆಳವಣಿಗೆ ನೀರಿಗೆ ಹುಡ್ಕೊಂಡು ಹೋಗುತ್ತೆ. ಹಾಗಾಗಿ ಬೇರುಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಯಾವ ತೋಟಗಳಲ್ಲಿ ಈ ತರಹದ ನೀರಾವರಿ ಪದ್ಧತಿಯನ್ನ ಯಾರು ಅಳವಡಿಸ್ಕೊಂಡಿದಾರೋ ಅಂತಹ ತೋಟಗಳಲ್ಲಿ ಏನು ನಮ್ಗೆ ಏನು ಸೊರಗು ರೋಗ ತುಂಬಾ ರೈತರನ್ನ ಕಾಡುತ್ತೆ. ಈ ಸೊರಗು ರೋಗದ ಬಾಧೆಯನ್ನ ಕಡಿಮೆ ಮಾಡ್ಲಿಕ್ಕೆ ನೀವು ಮುಖ್ಯವಾಗಿ ಈ ತರಹದ ನೀರಾವರಿ ಪದ್ಧತಿಯನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಒಂದು ಸೊರಗು ರೋಗಕ್ಕೆ, ಇನ್ನೊಂದು ಒಟ್ಟಾರೆ ಇಳುವರಿಯನ್ನ ಒಟ್ಟಾರೆ ಹಣ್ಣುಗಳ ಗಾತ್ರವನ್ನ ಜಾಸ್ತಿ ಮಾಡ್ಲಿಕ್ಕೆ ಈ ತರಹದ ನೀರಾವರಿ ಪದ್ಧತಿ ಖಂಡಿತವಾಗಿಯೂ ದಾಳಿಂಬೆಗೆ ಅವಶ್ಯಕ. ಹಾಗಾಗಿ ನೀವು ಈ ತರಹದ ನೀರಾವರಿ ಪದ್ಧತಿಯನ್ನ ನೀವು ಬಳಸಬೇಕು. ನಾಟಿಯ ನಂತರ ಮೊದಲ 2 ವರ್ಷಗಳಲ್ಲಿ ಯಾರು ಹಣ್ಣಿಗೆ ಬಿಡಬಾರ್ದು. ಯಾಕೆ ಬಿಡಬಾರ್ದು ಅಂದ್ರೆ ನೀವೇನು ನಾವು ನಾಟಿಯ ಹಣ್ಣುಗಳ ಬಿಟ್ರೆ ಹಣ್ಣುಗಳ ಸಂಖ್ಯೆಯೂ ಕೂಡ ಕಡಿಮೆ ಇರುತ್ತೆ, ಮತ್ತೆ ಗಾತ್ರವೂ ಕೂಡ ಜಾಸ್ತಿ ಆಗಲ್ಲ. ನಾವ್ ಏನು ಅದು ಖರ್ಚು ಮಾಡ್ತೀವೋ ದಾಳಿಂಬೆಗೆ ನಾವು ಹಣ್ಣುಗಳನ್ನ ಬಿಟ್ಟು ಜಾಸ್ತಿ ಇಳುವರಿ ತಗೋಬೇಕು ಅಂತ ಅದಕ್ಕೆ ಪ್ಲಾಂಟ್ ರೆಸ್ಪಾಂಡ್ ಮಾಡಲ್ಲ, ಅಂದ್ರೆ ದಾಳಿಂಬೆ ಗಿಡ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ. ಯಾಕಂದ್ರೆ ಅದಕ್ಕೆ ಇನ್ನೂ ಆ ಶಕ್ತಿ ಇರೋದಿಲ್ಲ. ಹಾಗಾಗಿ ನಮ್ಮ ವಾಣಿಜ್ಯದ ಇಳುವರಿಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹಣ್ಣುಗಳ ಸಂಖ್ಯೆನ ನಾವು ಕರೆಕ್ಟ್ ಆಗಿ ಇಟ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ಕೂಡ 2 ವರ್ಷಗಳ ನಂತರ ನಾವು ಹಣ್ಣಿಗೆ ಬಿಡಬೇಕು. ಇದು ರೈತರು ಪಾಲಿಸಬೇಕಾದ ಮುಖ್ಯವಾದ ಒಂದು ಅಂಶ. ಈ 2 ವರ್ಷಗಳ ಒಳಗೆ ನಾವು ಗಿಡಗಳನ್ನ ಅಣಿಗೊಳಿಸ್ಬೇಕು. ಚೆನ್ನಾಗಿರ್ಬೇಕಂದ್ರೆ ಹಣ್ಣುಗಳ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ನಾವು ಪ್ರೂನಿಂಗ್ ಅಂತ ಹೇಳ್ತೀವಿ, ಚಾಟ್ನಿ ಅಂತ ಹೇಳ್ತೀವಿ. ಅಂದ್ರೆ ಗಿಡಗಳ ಆಕಾರವನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಗಿಡಗಳನ್ನ ಸಜ್ಜುಗೊಳಿಸ್ಬೇಕು. ಅಂದ್ರೆ ನಾವು ಕ್ಯಾನಪಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಆ ಕ್ಯಾನಪಿ ಮ್ಯಾನೇಜ್ಮೆಂಟ್ ಗಳನ್ನ ಮೊದಲು 2 ವರ್ಷಗಳಲ್ಲಿ ಹೇಗೆ ಮಾಡ್ಕೋತೀವಿ ಅನ್ನೋದು ಕೂಡ ತುಂಬಾ ಮುಖ್ಯವಾದದ್ದು. ಸೊ ಈ 2 ವರ್ಷಗಳಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಮೊದಲ 6 ತಿಂಗಳಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ರೆಂಬೆಗಳನ್ನ ಸರಾಗವಾಗಿ ಗಾಳಿ ಮತ್ತೆ ಬೆಳಕು ಹರಿದು ಹೋಗ್ಲಿಕ್ಕೆ ಅವಕಾಶ ಕೊಡ್ಬೇಕು. ಗಾಳಿ ಸರಾಗವಾಗಿ ಹೋಗ್ಬೇಕು ಮತ್ತೆ ಬೆಳಕನ್ನ ಅದು ಎಲ್ಲ ಭಾಗಗಳಲ್ಲೂ ಕೂಡ ಎಲ್ಲ ಎಲೆಗಳ ಮೇಲೆ ಆ ಬೆಳಕು ಬೀಳುವ ಹಾಗೆ ಸೂರ್ಯನ ಬೆಳಕು ಬೀಳುವ ಹಾಗೆ ನೋಡ್ಕೋಬೇಕು. ಇದು ಮುಖ್ಯವಾದ ಒಂದು ಮೊದಲ 2 ವರ್ಷಗಳಲ್ಲಿ. ಚಾಟ್ನಿ ಮಾಡಿದ ದಿನದಿಂದ 6 ತಿಂಗಳಲ್ಲಿ ಮೊದಲ ಒಂದು ನಾವು ಗಿಡಗಳನ್ನ ಸಜ್ಜುಗೊಳಿಸಿದ್ರೆ ಶೇಪ್ ಅನ್ನ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಾಂಡಗಳು ಪಿಸಿಲು ಹೊಡೆಯುತ್ತೆ, ಒಂದು 10 ಪಿಸಿಲುಗಳು ಬರುತ್ತೆ ಕಾಂಡಗಳಿಂದ. ಗರಿಷ್ಠ ಎಷ್ಟು ಕಾಂಡಗಳನ್ನ ಬಿಡ್ಕೋಬೇಕು ಅಂತ ಹೇಳಿದ್ರೆ ಮೊದಲ 6 ತಿಂಗಳಲ್ಲಿ 3-4 ಕಾಂಡಗಳು ಮಾತ್ರ ಆ ಗಿಡಗಳಲ್ಲಿ ಇರಬೇಕು. ಅದಕ್ಕಿಂತ ಜಾಸ್ತಿ ಆದ್ರೆ ಆ ಗಿಡಗಳ ಬೆಳವಣಿಗೆ ಚೆನ್ನಾಗಿರಲ್ಲ. ಹಾಗಾಗಿ 3-4 ಕಾಂಡಗಳು ಇರುವ ಹಾಗೆ ನೋಡ್ಕೋಬೇಕು. ಮತ್ತು ಭೂಮಿಯಿಂದ 2 feet ಎತ್ತರಕ್ಕೆ ಸರಾಗವಾಗಿ ನೀವು ಕೆಲಸ ಮಾಡ್ಲಿಕ್ಕೆ, ನಮ್ಮ ಕಲ್ಚರಲ್ ಆಪರೇಷನ್ಸ್ ಏನು, ಗೊಬ್ಬರ ಹಾಕೋದು, ನೀರ್ ಹಾಕೋದು, ಕಳೆ ಕೀಳೋದು, ಎಲ್ಲವೂ ಸರಾಗವಾಗಿ ಆಗೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಅದನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ, 4 ಕಾಂಡಗಳು ಕೊಂಬೆಗಳು ಇರೋ ಹಾಗೆ ಮೊದಲ ಆರತಿನಲ್ಲಿ ಅದನ್ನ ಬುರ್ಕೋಬೇಕು. ಮತ್ತೆ ಮೊದಲಾದ್ರೆ ಭೂಮಿಯಿಂದ 2 feet ಅಂತರದಲ್ಲಿ ಅದು ಏನು ಅಂದ್ರೆ ಯಾವ್ದು ಕಿಸಿಲು ಬರ್ತಾ ಇರತ್ತರ ನೋಡ್ಕೋಬೇಕು. ಸೊ ಈಗ ನಾವು ಗಿಡಗಳನ್ನ ಸಜ್ಜುಗೊಳಿಸ್ತಾ ಹೋಗ್ಬೇಕು. ಮೊದಲ 6 ತಿಂಗಳಲ್ಲಿ 1 ಚಟ್ನಿ ಮಾಡ್ಬೇಕಾಗುತ್ತೆ. 6 ತಿಂಗಳ ನಂತರ ಮತ್ತೆ 9 ತಿಂಗಳು ಅಥವಾ 10 ತಿಂಗಳಲ್ಲಿ ಆ ರೆಂಬೆಗಳನ್ನ ನಾವು ಒಂದು ಛತ್ರಿ ಆಕಾರ ಇರೋ ಹಾಗೆ, ಛತ್ರಿ ಆಕಾರದ ರೀತಿಯಲ್ಲಿ ಅದನ್ನ ಸಜ್ಜುಗೊಳಿಸ್ಬೇಕು, ಒಣಗೊಳಿಸ್ಬೇಕು. ನಾವು ಅದನ್ನ ಪ್ರಿಪೇರ್ ಮಾಡ್ಕೋಬೇಕು. ಅದನ್ನ ಮಾಡ್ಕೋಬೇಕು ಅಂದ್ರೆ ಮೊದಲ 6 ತಿಂಗಳ ನಂತರ ಮತ್ತೆ ನೀವು ಚಟ್ನಿ 9-10 ತಿಂಗಳಲ್ಲಿ ಮಾಡ್ಬೇಕು. ಆತರ 3 ಸಲ ಮೊದಲ 2 ವರ್ಷಗಳಲ್ಲಿ 3 ಸಲ ಚಟ್ನಿಯನ್ನ ಗಿಡಗಳ ಆಕಾರವನ್ನ ನೀವು ಸರಿಯಾಗಿಟ್ಕೊಳ್ಳಿಕ್ಕೆ, ಆಕಾರದಿಂದ ಅತ್ಯಂತ ಹೆಚ್ಚಿನ ಹೂಗಳನ್ನ ಪಡೀಲಿಕ್ಕೆ, ಆಕಾರದಿಂದ ಒಂದು ನಾವು ಏನು ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ, ಅಲ್ಲಿ ಅಂದ್ರೆ ಆ ಗಿಡಗಳ ಸುತ್ತಮುತ್ತ ಆರ್ದ್ರತೆ ಕಡಿಮೆ ಇರಬೇಕು, ನೀರು ಒಳಗಡೆ ನಿಂತ್ಕೋಬಾರ್ದು. ಆ ತರದ ಪದ್ಧತಿಗಳನ್ನ ನೀವು ಅಂದ್ರೆ ರೈತರು ಸರಿಯಾಗಿ ಮಾಡೋದಾದ್ರೆ ಒಂದಷ್ಟು ಕೀಟ ಮತ್ತು ರೋಗಗಳನ್ನ ಈ ಪದ್ಧತಿಗಳ ಅಂಗಲಕ್ಷಣ ನೀವು ನಿಯಂತ್ರಣ ಮಾಡ್ಕೋಬಹುದು. ಯಾರು ರಾಸಾಯನಿಕಗಳ ಮೇಲೆ ಅವಲಂಬಿತ ಆಗ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಮೊದಲ 2 ವರ್ಷಗಳಲ್ಲಿ ಗಿಡಗಳ ಆಕಾರವನ್ನ ಸಜ್ಜುಗೊಳಿಸೋದು ತುಂಬಾ ಮುಖ್ಯವಾದ ಪ್ರಕ್ರಿಯೆ ದಾಳಿಂಬೆ ಕೃಷಿಯಲ್ಲಿ. ಹಾಗಾಗಿ ನೀವು ಅದನ್ನ ಗಮನಿಸಬೇಕು. ಮತ್ತೆ ಈ ತರಹದ ಪದ್ಧತಿಗಳನ್ನ ನಾವು ಏನು ಗಾಳಿ ಮತ್ತೆ ಬೆಳಕು ಕರೆಕ್ಟ್ ಆಗಿ ನಾವು ಬೀಳೋ ತರ ನೋಡ್ಕೊಂಡ್ಬಿಟ್ರೆ ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಖರ್ಚಿನ ಕಡಿಮೆ ಮಾಡ್ಕೊಡ್ಲಿಕ್ಕೆ ಮೊದಲ 2 ವರ್ಷಗಳಲ್ಲಿ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು ದಾಳಿಂಬೆಯಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮೊದಲ 2 ವರ್ಷಗಳಲ್ಲಿ ಯಾವುದೇ ರಾಸಾಯನಿಕ ವಸ್ತುವನ್ನ ಬಳಸದೆ ರಸಗೊಬ್ಬರ ಆಗ್ಬಹುದು ಅಥವಾ ಕೀಟನಾಶಕ ಆಗಿರ್ಬೋದು, ಶಿಲೀಂಧ್ರನಾಶಕ ಆಗಿರ್ಬೋದು, ಏನನ್ನು ಕೂಡ ಬಳಸದೆ ನೀವು ವ್ಯವಸಾಯ ಮಾಡಬಹುದು. ನಾನು ಹೇಳಿದೆ ಮೊದಲು ನಾಟಿಯ ಸಮಯದಲ್ಲಿ ನಾನು ಟ್ರೈಕೋ ಕವಚ ಒಂದು ಜೈವಿಕ ಸಂಮಿಶ್ರಣವನ್ನು ಹಾಕಿ ಅಂತ ಹೇಳಿದೆ. ಅದೇ ತರಹದ ಜೈವಿಕ ಸಂಮಿಶ್ರಣವನ್ನ ವರ್ಷಕ್ಕೆ 3 ಸಲ ನೀವು ಆ ಗಿಡಗಳ ಬುಡಗಳಿಗೆ ಗೆಡ್ಡೆಗಳಿಗೆ ಅದೇ ಸಿಗುವ ಹಾಗೆ ಹಾಕ್ಬೇಕು. ಆ ಹೆಂಗ್ ಹಾಕ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ಜನ ಆ ಸೈಡ್ ಸೈಡಲ್ಲಿ ಹಾಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಸುತ್ತಮುತ್ತ ಗಿಡದ ಸುತ್ತಮುತ್ತಲೂ ಕೂಡ ಬೇರೆ ಇರುತ್ತೆ. ಆ ಸುತ್ತಮುತ್ತಲೂ ಸಿಗೋ ರೀತಿಯಲ್ಲಿ ಒಂದು ಬೇವಿನ ಹಿಂಡಿಯ ಜೊತೆ ಈ ದೈವಿಕ ಸಂಮಿಶ್ರಣಗಳನ್ನ ಟ್ರೈಕೋಡರ್ಮಾ, ಸುಡಮಾನಸ್, ಪ್ಯಾಸಿಲಮೈಸಿಸ್, ಅಜಿಟೋಬ್ಯಾಕ್ಟರ್ ಈ ತರಹದ ಅಂಶಗಳನ್ನ ಸುತ್ತಮುತ್ತ ಬೇರುಗಳಿಗೆ ಸಿಗೋ ಹಾಗೆ ಮೊದಲ ವರ್ಷದಲ್ಲಿ 2 ಸಲ, 2ನೇ ವರ್ಷದಲ್ಲಿ 6 ತಿಂಗಳಲ್ಲಿ 2 ಸಲ ನೀವು ಹಾಕದೆ ಆದ್ರೆ ಈ ದೈವಿಕ ಸಂಮಿಶ್ರಣಗಳು ವಾತಾವರಣದಲ್ಲಿ ದೊರೆಯುತ್ತಾ ಇರೋಂತ ರಂಜಕ, ಸಾರಜನಕ, ಪೊಟ್ಯಾಶ್ ಅನ್ನ ಅದೇ ಹೀರ್ಕೊಳಗೆ ಅದೇ ಸದೃಢವಾಗಿ ಬೆಳೆಯುತ್ತೆ. ಅಂದ್ರೆ ಇದು ಗಿಡಗಳ ಬೆಳವಣಿಗೆಗಾದ್ರೆ. ಮತ್ತು ಕೀಟ ಮತ್ತು ರೋಗಗಳ ಹಾವಳಿಗೆ ನೀವು ಏನನ್ನ ಮಾಡಬಹುದು ಅಂತ ಹೇಳಿದ್ರೆ, ನಾನು 2 ಮುಖ್ಯವಾದ ಅಂಶಗಳನ್ನ ಹೇಳ್ತೀನಿ. ಬೋರ್ಡೋ ದ್ರಾವಣ 1% ಅನ್ನ ಯಾವಾಗ ಮಳೆ ಬರುತ್ತೋ ಆ ಟೈಮಲ್ಲಿ 15 ದಿನಕ್ಕೊಂದ್ಸಲ ನೀವು ಸಿಂಪರಣೆ ಮಾಡ್ಕೊಂಡ್ರೆ ಸಾಕು, ಇದು ರೋಗಕ್ಕೆ ಕೆಲಸ ಮಾಡಿದ್ರೆ. ಬೇವಿನ ಎಣ್ಣೆ 2 ml ನ ಪ್ರತಿ ಲೀಟರ್ನಂತೆ ನೀವು 5000 PPM ಇರುವಂತ ಬೇವಿನ ಎಣ್ಣೆಯನ್ನ ವರ್ಷಕ್ಕೆ 2-3 ಸಲ ಹಾಕಿದ್ರೆ ಅದಕ್ಕೆ ಏನು ಕೀಟಗಳು ಬರಬಹುದು ಆ ಸಾಧ್ಯತೆಯನ್ನ ಅದು ನಿರ್ಮೂಲನೆ ಮಾಡುತ್ತೆ. ಹಾಗಾಗಿ ಬೋರ್ಡೋ ಮತ್ತು ಬೇವಿನ ಎಣ್ಣೆಯನ್ನ ರೋಗ ಮತ್ತು ಕೀಟಗಳ ನಿರ್ವಹಣೆಗೆ ಮೊದಲ 2 ವರ್ಷಗಳಲ್ಲಿ ಬೆಳೆಸಿ ನೀವು ಸಜ್ಜುಗೊಳಿಸಬಹುದು ಗಿಡನ. ಇದು ಮೊದಲ 2 ವರ್ಷಗಳಲ್ಲಿ ಯಾರು ಈ ಮೊದಲ 2 ವರ್ಷಗಳನ್ನ ಚೆನ್ನಾಗಿ ನೋಡ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ವಾಣಿಜ್ಯವಾಗಿ ದಾಳಿಂಬೆ ತುಂಬಾ ಉತ್ಪಾದನೆ ಜಾಸ್ತಿ ಆಗುತ್ತೆ. ಎಲ್ಲಾ ರೈತರುಗಳು ಯಾವಾಗ ಆದಾಯ ಬರುತ್ತೆ ಆಗ ಮಾಡಿ ತೋಟಕ್ಕೆ ಹೋಗ್ತಾರೆ, ಅದು ತಪ್ಪು. ದಾಳಿಂಬೆಲಿ ಅದು ಯಾವಾಗ ಆದಾಯ ಕೊಡಲು ಆಗ್ಲೂ ಕೂಡ ಅದನ್ನ ನೋಡ್ಕೋಬೇಕು ಮೊದಲ 2 ವರ್ಷಗಳಲ್ಲಿ. ಇದು ಒಂದು ನಾಟಿಯ ಸಮಯದಿಂದ ಹಿಡಿದು ಮೊದಲ 2 ವರ್ಷಗಳವರೆಗೆ ನೀವು ಪಾಲಿಸಬೇಕಾದ ಅಂಶ. ಮುಖ್ಯವಾಗಿ ನಾವು ಹಣ್ಣನ್ನ ಬೆಳೆದು ಹೂಗಳನ್ನ ಮಾಡೋದು ಮುಖ್ಯ ಘಟ್ಟ. 2 ವರ್ಷಗಳ ನಂತರ ನೀವು ಹೂಗಳನ್ನ ಅಂದ್ರೆ ಹಣ್ಣುಗಳನ್ನ ಹಿಡಿಲಿಕ್ಕೆ ಪ್ರಾರಂಭಿಸ್ಬೇಕು. ಯಾವಾಗ ಪ್ರಾರಂಭಿಸ್ಬೇಕು ಅನ್ನೋದು ರೈತರ ಪ್ರಶ್ನೆ. ಯಾವ ತಿಂಗಳಲ್ಲಿ ಪ್ರಾರಂಭಿಸ್ಬೇಕು ಅನ್ನೋದು ಎಲ್ಲ ರೈತರ ಪ್ರಶ್ನೆ. ದಾಳಿಂಬೆಗೆ 3 ಬಾರ್ಗಳು ಅಂದ್ರೆ 3 ಸೀಸನ್ಗಳು ನಾವು ಹೇಳ್ತೀವಿ. ಒಂದು ಅಸ್ತಬಹಾರ್ ಅಂತ ಹೇಳ್ತೀವಿ, ಮೃದು ಬಹಾರ್ ಮತ್ತು ಅಂಬೆ ಬಹಾರ್. ಅಂಬೆ ಬಹಾರ್ ಅಂತ ಹೇಳಿದ್ರೆ ಜಾನವರಿ ಅಥವಾ ಫೆಬ್ರವರಿ ಮೊದಲ ವಾರಗಳಲ್ಲಿ ನಾವು ಹೂಗಳನ್ನ ದಾಳಿಂಬೆಗೆ ಬಿಡುವಂತ ಪದ್ಧತಿ. ಮೃದು ಬಹಾರ್ ಅಂತ ಹೇಳಿದ್ರೆ ಮೇ ಇಂದ ಶುರುವಾಗಿ ಅಂದ್ರೆ ಜೂನ್ ಮಧ್ಯದ ಭಾಗವರೆಗೂ ಕೂಡ ನಾವು ಹೂಗಳನ್ನ ಬಿಡುವಂತ ಪದ್ಧತಿ. ಅಸ್ತಬಹಾರ್ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಹೂಗಳನ್ನ ಬಿಡುವ ಪದ್ಧತಿ. ನಮ್ಗೆ ಏನು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮಳೆ ಕಡಿಮೆ ಇರುತ್ತೆ, ಅಲ್ಲಿ ಒಣ ಪ್ರದೇಶಗಳಲ್ಲಿ ದಾಳಿಂಬೆ ಬೆಳೀತಾ ಇರ್ತಾರೆ. ಅಲ್ಲಿ ಮೃಗ ಬಾರಲ್ಲೂ ಕೂಡ ದಾಳಿಂಬೆನ ಅವರು ಬಿಡಬಹುದು, ಅಂದ್ರೆ ಹೂಗಳನ್ನ ಬಿಟ್ಟು ಹಣ್ಣುಗಳನ್ನ ಪಡಿಬಹುದು, ಅಂಬೆ ಬಾರಲ್ಲೂ ಕೂಡ ಪಡಿಬಹುದು. ಆದ್ರೆ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಕಡ್ಡಾಯವಾಗಿ ರೈತರು ಆತ್ಮಹಾರ ಅನ್ನುವ ಒಂದು ಋತುವಿನಲ್ಲಿ ದಾಳಿಂಬೆಗೆ ಹೂಗಳನ್ನ ಬಿಟ್ಟು ಹಣ್ಣುಗಳನ್ನ ಪಡಿಬೇಕು. ಆತ್ಮಹಾರ ಅಂತ ಹೇಳಿದ್ರೆ ಆಗಸ್ಟ್ ಕೊನೆಯ ವಾರದಲ್ಲಿ ಅಥವಾ ಸೆಪ್ಟೆಂಬರ್ 25ನೇ ತಾರೀಕೊಳಗಡೆ ನೀವು ಚಾಟ್ನಿ ಮಾಡಿದ್ರೆ ಅಕ್ಟೋಬರ್ 15ನೇ ತಾರೀಕೊಳಗೆ ಒಂದು ಹೂಗಳೆಲ್ಲ ಸಂಪೂರ್ಣವಾಗಿ ಬೆಳವಣಿಗೆ ಆಗುತ್ತೆ. ಮತ್ತೆ ನೀವು ನಾವೆಲ್ಲರೂ ಗಮನಿಸ್ತೀವಿ, ಅಕ್ಟೋಬರ್ ನವೆಂಬರ್ ಆಚೆ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮಳೆ ಕಡಿಮೆ ಆಗ್ಬೇಕು, ಆಕ್ಚುಲಿ ಮಳೆ ಕಡಿಮೆ ಆದ್ರೆ ದಾಳಿಂಬೆ ಚೆನ್ನಾಗಿ ಬರುತ್ತೆ. ಅಂದ್ರೆ ನೆಲಕ್ಕೆ ತುಂಬಾ ಚೆನ್ನಾಗಿ ನೀರು ಕೊಡಬೇಕು, ಆದ್ರೆ ಮಳೆ ಕಡಿಮೆ ಆದಂಗೆ ಅದರ ಕ್ವಾಲಿಟಿ, ಅದರ ಏನು ಗುಣಮಟ್ಟ, ಹಣ್ಣುಗಳ ಗುಣಮಟ್ಟ ಜಾಸ್ತಿ ಆಗುತ್ತೆ. ಹಾಗಾಗಿ ಹಸ್ತಬಾರ್ ಅಂದ್ರೆ ಸೆಪ್ಟೆಂಬರ್ ನಂತರ ನಾವು ಹೂಗಳನ್ನ ಬಿಟ್ಟು ಹಣ್ಣುಗಳನ್ನ ಪಡೆದ್ರೆ ಮಾರ್ಚ್ ಒಳಗಡೆ ನಮಗೆ ಹಣ್ಣುಗಳು ಸಿಗ್ತದೆ. ಮಾರ್ಚ್ ಮ್ಯಾಕ್ಸಿಮಮ್ ಅಂದ್ರೆ ಜಾಸ್ತಿ ಅಂದ್ರೆ ಏಪ್ರಿಲ್ ಒಳಗಡೆ ಸಿಗುತ್ತೆ. ನಾವು ಹಣ್ಣುಗಳನ್ನ ಪಡೆಯೋದ್ರಿಂದ ಉತ್ತಮ ಗುಣಮಟ್ಟಗಳ ಹಣ್ಣುಗಳನ್ನ ನಾವು ಬೆಳಿಬಹುದು. ಹಾಗಾಗಿ ಯಾವ ಋತು ಅಂತ ಹೇಳಿದ್ರೆ ಹಸ್ತಬಾರ್ನಲ್ಲಿ ನೀವು ಹಣ್ಣುಗಳನ್ನ ಋತುಗಳನ್ನ ನೀವು ಪ್ರಾರಂಭಿಸ್ತೇವೆ. ಇನ್ನೊಂದು ಮುಖ್ಯವಾಗಿ ರೈತರು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ, ನೀವೆಲ್ಲರೂ ಗೊತ್ತು ಮಾವಿನ ಹಣ್ಣು ಮಾರುಕಟ್ಟೆಗೆ ಬಂದ್ರೆ ಯಾವ ಹಣ್ಣುಗಳಿಗೂ ಬೆಲೆ ಇರಲ್ಲ. ನೀವು ಏಪ್ರಿಲ್ ನಂತರ ಮಾವನಹಣ್ಣು ಮಾರುಕಟ್ಟೆಗೆ ಬಂದ್ಬಿಡುತ್ತೆ, ಅದ್ರ ಒಳಗಡೆ ನೀವು ದಾಳಿಂಬೆನ ಕಟಾವ್ ಮಾಡಿ ಮಾರಾಟ ಮಾಡ್ಬಿಡ್ಬೇಕು. ಅದು ಏಪ್ರಿಲ್ ಒಳಗಡೆ ಆಗ್ಬೇಕು ಅಂತ ಹೇಳಿದ್ರೆ ಆಗಸ್ಟ್ 15ರ ನಂತರ ಸೆಪ್ಟೆಂಬರ್ 15ರ ಒಳಗೆ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ ಈ ಏನು ಮಾವನ್ನ ಜೊತೆಗೆ ಪೈಪೋಟಿ ನೀಡಿದ್ರೆ ದಾಳಿಂಬೆಗೆ ಉತ್ತಮ ದರವನ್ನ ನೀವು ಪ್ರೈಸನ್ನ ಪಡಿಬಹುದು. ಹಾಗಾಗಿ ಹಸ್ತಬಾರ್ ಅಲ್ಲಿ ನೀವು ದಾಳಿಂಬೆ ಹಣ್ಣುಗಳನ್ನ ಬಿಡೋದು ತುಂಬಾ ಸೂಕ್ತ ಅಂತ ನಾನು ನನ್ನ ಅಂದ್ರೆ ವೈಜ್ಞಾನಿಕವಾಗಿ ಕೂಡ ಅದು ಪಾಲಿಸಬೇಕಾದ ಒಂದು ಮುಖ್ಯ ಘಟ್ಟ. ನಾವು ಹೂಗಳನ್ನ ಯಾವ ರೀತಿ ಬುಡ್ಕೋಬೇಕು ಅನ್ನೋದು ಕೂಡ ಮುಖ್ಯವಾದ ಒಂದು ಪ್ರಮುಖ ಘಟ್ಟ. ಯಾಕೆಂದ್ರೆ ಹೂಗಳಿಲ್ದೇ ಇದ್ರೆ ಕಾಯಿಲ್ಲಾಗುತ್ತೆ, ಕಾಯಿಲ್ದೇ ಇದ್ರೆ ಇಲ್ಲ ಆದಾಯ ಬರುತ್ತೆ. ಹಾಗಾಗಿ ಒಳ್ಳೆ ಹೂಗಳನ್ನ ಪಡಿಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ತರದ ಆಗಸ್ಟ್ ತಿಂಗಳ ನಂತರ ಎಸ್ಟ್ರೆಲ್ ಸಿಂಪಡಣೆ ಮಾಡಬೇಕು ಅಂತ ಒಂದು ಸ್ಟ್ರೆಸ್. ಅದಕ್ಕೆ ನಾವು ಸ್ವಾಭಾವಿಕವಾಗಿ ಇಲ್ಲ ಅಂದ್ರೆ ನಾವು ಎತ್ತರೆಲ್ಲ ಸಿಂಪಡಣೆ ಮಾಡೋದ್ರಿಂದ ಅದು ಒಂದು ಗ್ರೋತ್ ಹಾರ್ಮೋನ್, ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹೂಗಳ ಬೆಳವಣಿಗೆನ ಜಾಸ್ತಿ ಮಾಡುತ್ತೆ. ಅಂದ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಆ ಪ್ಲಾಂಟ್ಗೆ, ದಾಳಿಂಬೆ ಗಿಡಕ್ಕೆ, ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಎಷ್ಟನ್ನ ಎತ್ತರಲ್ಲಿ ಬಳಸಬೇಕು ಅಂತ ಹೇಳಿದ್ರೆ ನೀವು ಪ್ರತಿ ಲೀಟರ್ ನೀರಿಗೆ 2 ml ನಂತೆ ನೀರು ಬೇಕು. ಆ 2 ml ಗೆ ಒಂದು DAP ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಒಂದು ರಸಗೊಬ್ಬರ ಇರುತ್ತೆ, ಅದನ್ನ ಪ್ರತಿ ಲೀಟರ್ಗೆ 5 gram ಜೊತೆ ಬೆರೆಸಿ ನೀವು ಬಳಸ್ಬೋದು. ಆ DAP ಇಲ್ಲದೆ ಇದ್ರೆ ಏನು ಆ ಒಟ್ಟಾರೆ ಹೂಗಳು ಅಂದ್ರೆ ಎಲೆಗಳನ್ನ ಉದುರಿಸಿದ್ರೆ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಎಲೆಗಳ ಉದುರುವಿಕೆಗೆ ಈ DAP ಕಾರಣ ಆಗುತ್ತೆ. ಹಾಗಾಗಿ ನಾವು ಸೇರಿಸ್ಕೊಳ್ಳಿ ಅಂತ ಹೇಳ್ತೀವಿ. DAPನ ಸೇರಿಸ್ಕೋಬಹುದು ಅಥವಾ ಕ್ಯೂರೋಕಾನ್ ಅನ್ನುವ ಒಂದು ಕೀಟನಾಶಕವನ್ನು ಕೂಡ ಸೇರಿಸ್ಬೋದು. ಅದು ಕೂಡ 5 ml ಪರ್ ಲೀಟರ್ ನಂತೆ ನಾವು ಬಳಸ್ಬೋದು. ಅಂದ್ರೆ ಎತ್ತರಲ್ ಜೊತೆಗೆ ಒಂದು DAP ಡಯಮೋನಿಯಂ ಫಾಸ್ಫೇಟ್ 5 gram ಅಥವಾ ಕ್ಯೂರೋಕಾನ್ ಅನ್ನುವ ಒಂದು ಕೀಟನಾಶಕವನ್ನ ಯಾವ್ದಾದ್ರು ಒಂದನ್ನ ನಾವು ಬಳಸಿದ್ರೆ ಆ ಎಲೆಗಳ ಉದುರುವಿಕೆ ಶೀಘ್ರವಾಗಿರುತ್ತೆ. ಒಂದು 10-12 ದಿನಗಳಲ್ಲಿ ಇಡೀ ಎಲೆಗಳು ಉದುರೋಗುತ್ತೆ. ಆ ಎಲೆಗಳು ಉದುರೋದ ನಂತರ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಹೂಗಳನ್ನ ಸಜ್ಜುಗೊಳಿಸಲಿಕ್ಕೆ, ಹೂಗಳ ಸಂಖ್ಯೆನ ಜಾಸ್ತಿ ಮಾಡಲಿಕ್ಕೆ ಎತ್ತರಲ್ಲಿ 2 ml ಜೊತೆಗೆ DAP ಕ್ಯೂರೋಕಾನ್ ಬಳಸಿ ನೀವು ಸಿಂಪಡಣೆ ಮಾಡಬೇಕು. ಇನ್ನೊಂದು ಇಲ್ಲಿ ಮತ್ತೆ ಒಂದಷ್ಟು ನೀರು ಇರುತ್ತೆ ಅಥವಾ ನೀರು ಕೂಡ ಆಗಾಗ್ಗೆ ಮಳೆ ಬಿದ್ದಿರುತ್ತೆ, ಹಾಗಾಗಿ ಗಿಡಗಳು ಮತ್ತೆ ಹಸಿರಾಗಿರುತ್ತೆ. ಯಾವ ಗಿಡಗಳಿಗೆ ಜಾಸ್ತಿ ನಾವು ಎಲೆಗಳ ಸಂಖ್ಯೆ ಕಡಿಮೆ ಇರುತ್ತೋ ಅಂತ ಟೈಮಲ್ಲಿ ಎತ್ತರಲ್ಲಿ ಸಿಂಪಡಣೆ ಮಾಡಿದ್ರೆ ಹೂಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇದು ಉತ್ತರ ಕರ್ನಾಟಕದಲ್ಲಿ ನಾವು ಪಾಲನೆ ಮಾಡಕ್ ಹೇಳ್ತೀವಿ ರೈತರಿಗೆ. ಆದ್ರೆ ದಕ್ಷಿಣ ಭಾಗದ ಪ್ರದೇಶಗಳಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಇನ್ನೂ ಆ ತರದ ಒಂದು ಸ್ಟ್ರೆಸ್ ಪ್ಲಾಂಟ್ ಗಳಿಗೆ ಇರೋದಿಲ್ಲ. ನಾವು 2 ml ಎತ್ತರಲ್ಲ ಸಿಂಪಡಣೆ ಮಾಡ್ಲಿಕ್ಕೆ ರೈತರಿಗೆ ಮೊದಲು ನೀವು 2 ml ಎತ್ತರಲ್ಲಿ ಹಾಕೊಳ್ಳೋ ಬದಲು 1/2 ml ಯಾವ ಗಿಡಗಳು ಅಂತ ಹೇಳಿದ್ರೆ ಯಾವ ಗಿಡಗಳು ಇನ್ನೂ ಹಸಿರಾಗಿರ್ತವೋ ಅದು ಬಾಡು ಹೋಗಿರೋದಿಲ್ವೋ ಅಂತ ಗಿಡಗಳಲ್ಲಿ ನಾವು ಮೊದಲು 1/2 ml ಎತ್ತರಲ್ಲ ಹಾಕೊಂಡು 10-12 ದಿನಗಳ ನಂತರ 1.5 ml ಎತ್ತರಲ್ಲ ಹಾಕೊಂಡು ಜೊತೆಗೆ DAP ಸೇರಿಸಿ ಸಿಂಪಡಣೆ ಮಾಡಿದ್ರೆ ಮೊದಲು ಅದಕ್ಕೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ನಂತರ ಸಂಪೂರ್ಣವಾಗಿ ಎಲೆಗಳು ಉದುರೋಗುತ್ತೆ. ಆ ಸಂಪೂರ್ಣವಾಗಿ ಎಲೆ ಉದುರೋದ ನಂತರ ನಿಮ್ಮ ಹೂಗಳ ಸಂಖ್ಯೆ ಶುರು ಆಗುತ್ತೆ. ಒಟ್ಟಾರೆ ಏನು ನಾವು ಪ್ರೊಡಕ್ಟಿವ್ ಫ್ಲವರಿಂಗ್ ಅಂತ ಸೆಟ್ಟಿಂಗ್ ಅಂತ ಹೇಳಿರ್ತೀವಿ ಉತ್ತಮವಾಗಿರುತ್ತೆ. ಹಾಗಾಗಿ ನಮ್ಮ ದಕ್ಷಿಣದ ಪ್ರದೇಶಗಳಲ್ಲಿ 2 ಸಲ ನೀವು ಎತ್ತರೆಲ್ಲ ಸಿಂಪಡಣೆ ಮಾಡಬೇಕು. ಇದನ್ನ ನೀವು ಕಡ್ಡಾಯವಾಗಿ ಪಾಲಿಸಬೇಕು ಒಳ್ಳೆ ಹೂ ಬರಬೇಕು ಅಂತ ಹೇಳಿದ್ರೆ. ಇನ್ನು ಹೂಗಳನ್ನ ಹೆಂಗೆ ನಿರ್ವಹಣೆ ಮಾಡಬೇಕು, ಸೆಪ್ಟೆಂಬರ್ ಮೊದಲ ವಾರದಲ್ಲಿ ನೀವು ಎತ್ತರ ಸಿಂಪಡಣೆ ಮಾಡ್ತೀರಿ ಅಂತ ಹೇಳ್ಕೊಂಡ್ರೆ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ನೇ ತಾರೀಕೊಳಗೆ ಏನು ಹೂಗಳ ಸಂಖ್ಯೆ ಬಂದಿರುತ್ತೋ ಅದನ್ನ ಮಾತ್ರ ಉಳಿಸ್ಕೋಬೇಕು. ಸೆಪ್ಟೆಂಬರ್ 30ರ ನಂತರ ಏನು ಹೂಗಳು ಬರುತ್ತೆ ಅದನ್ನ ಕಿತ್ತಾಕ್ಬೇಕು. ಅಂದ್ರೆ ಯಾಕೆ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕಟಾವು ಒಟ್ಟಿಗೆ ಬರುತ್ತೆ ಆಗ, ಇಲ್ಲಾಂದ್ರೆ ನೀವು 3 ತಿಂಗಳು 4 ತಿಂಗಳು ಹೂ ಬರ್ತಾನೆ ಇರುತ್ತೆ, ಕಟಾವು ಕೂಡ 3 ತಿಂಗಳು 4 ತಿಂಗಳು ಬರ್ತಾನೆ ಇರುತ್ತೆ, ನಿಮ್ಮ ಸಿಂಪಡಣೆ ಮಾಡ್ತಾನೆ ಇರಬೇಕಾಗುತ್ತೆ, ಅದಕ್ಕೆ ಒಂದು ರಸಗೊಬ್ಬರ ಕೊಡ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ಹೂಗಳನ್ನ ನೀವು ಹೆಂಗೆ ಅದನ್ನ ಮ್ಯಾನೇಜ್ ಮಾಡ್ಕೋತಿರೋ ಹಾಗಾಗಿ ನಿಮ್ಮ ಕಟಾವಿನ ಸಂಖ್ಯೆ ಜಾಸ್ತಿ ಇದ್ರೆ ಒಂದು ಪೂರಕ ಅಂದ್ರೆ ಒಂದು ತಿಂಗಳೊಳಗಡೆ ಇಡೀ ಕಟಾವು ಗರಿಷ್ಠ ಅಂತ 2 ಸಲ ನೀವು ಹಣ್ಣನ್ನ ಕಟಾವು ಮಾಡ್ಬೇಕು ಅಂದಿರ್ಬೇಕು. ಹಾಗಾಗಿ ನಾನು ಸೆಪ್ಟೆಂಬರ್ 1 30ನೇ ತಾರೀಕೊಳಗಡೆ ಏನು 1 ರಿಂದ 30ನೇ ತಾರೀಕೊಳಗಡೆ ಏನು ಹೂಗಳ ಸಂಖ್ಯೆ ಬರುತ್ತೋ ಅಂತ ಹೂಗಳನ್ನ ಮಾತ್ರನೇ ಬಿಡ್ಕೊಂಡು ನಂತರ ಹೂಗಳು ಬಂದ್ರೆ ಅದನ್ನ ನೀವು ತಪ್ಪಿಸ್ಬೇಕು. ಆ ನಂತರ ಬಂದ ಹೂಗಳನ್ನ ನೀವು ಕಿತ್ತು ಹಾಕ್ಬೇಕು. ಮೊದಲು 15 ದಿನಗಳಲ್ಲಿ ಗಂಡು ಬರುತ್ತೆ, ನಂತರ ಹೆಣ್ಣು ಬಂದ್ರೆ ಪ್ರೊಡಕ್ಟಿವ್ ಫ್ಲವರ್ಸ್ ಅಂತ ಹೇಳ್ತೀವಿ. ಯಾವ ಹೂಗಳು ಕಾಯಿಗಳಾಗಿ ಪರಿವರ್ತನೆ ಆಗುತ್ತೋ ಅಂತ ಹೂಗಳು ಯಾವಾಗ ಶುರು ಆಗುತ್ತೆ ಅಂತ ಹೇಳಿದ್ರೆ 15 ದಿನಗಳ ಮೊದಲ 15 ದಿನಗಳ ಆದ ನಂತರ ಶುರು ಆಗುತ್ತೆ. ಹಾಗಾಗಿ ಯಾರು ರೈತರು ಆತರ ಮಾಡಿ ಮತ್ತೊಂದಷ್ಟು ಗ್ರೋತ್ ರೆಗ್ಯುಲೇಟರ್ ಗಳನ್ನ ಸಿಂಪಡಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ. 15 ದಿನಗಳ ನಂತರ ಹೆಣ್ಣು ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾರೂ ಕೂಡ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಆ 30 ದಿನಗಳ ಅವಧಿಯನ್ನ ನೀವು ನೋಡ್ಕೊಂಡು ನಂತರ ಬರೋ ಹೂಗಳನ್ನ ನೀವು ಕಿತ್ತಾಕ್ತಾ ಹೋಗ್ಬೇಕು. ಒಂದು ಗಿಡಕ್ಕೆ ಮೊದಲ ವರ್ಷದಲ್ಲಿ ಎಷ್ಟು ಹೂಗಳು ಇರಬೇಕು ಅಂತ ಹೇಳಿದ್ರೆ ಒಂದು 100-120 ಹೂಗಳು ಇರಬೇಕು. ಅಂದ್ರೆ ಆ ಕಾಯಿಗಳಾಗಿ ಕಚ್ಚುವ ರೀತಿ ನೋಡ್ಕೋಬೇಕು. ಅದು ಒಟ್ಟಾರೆ ಒಂದು 70-80 ಹಣ್ಣುಗಳು ನೀವು ಗಿಡಗಳಲ್ಲಿ ಉಳ್ಕೊಳುತ್ತೆ. 2 ವರ್ಷಗಳನ್ನಂದ್ರೆ ಮೂರನೇ ವರ್ಷದಲ್ಲಿ ಒಂದು 100-120 ಹೂಗಳು ಕಾಯಿಗಳಾಗಿ ನೋಡ್ಕೋಬೇಕು. ಆ 4 ವರ್ಷದ ನಂತರ ನೀವು 200 ಹಣ್ಣುಗಳು ಪರಿವರ್ತನೆ ಅಂದ್ರೆ ಹೂಗಳ ಪರಿವರ್ತನೆ ಆಗೋದನ್ನ ನೀವು ಕೂಡ ಇಟ್ಕೋಬಹುದು. 200 ಹಣ್ಣುಗಳ ಗಂಟ ನೀವು ಹುಡ್ಕೋಬಹುದು, ಅಂದ್ರೆ ಅದು ಸದೃಢವಾಗಿರುತ್ತೆ ಗಿಡ. ಹಾಗಾಗಿ ಮೊದಲ ವರ್ಷದಲ್ಲಿ 70-80, ಆ ನಂತರ 100-120, ಆ ನಂತರ 180-200 ಹಣ್ಣುಗಳನ್ನ ನೀವು ಅಡಿಗೊಳಿಸಬಹುದು. ಈಗ ಹೂಗಳನ್ನ ಸಜ್ಜುಗೊಳಿಸುವ ಬಗೆಯೂ ಕೂಡ ತುಂಬಾ ವೈಜ್ಞಾನಿಕವಾಗಿ ದಾಳಿಂಬೆಯಲ್ಲಿ ನೀವು ಪಾಲನೆ ಮಾಡಬೇಕು, ಇದನ್ನ ನೀವು ಕಡ್ಡಾಯವಾಗಿ ಪಾಲಿಸಬೇಕು. ಮಂಜುನಾಥ್ ಅವರೇ, ನೀವೇ ಹೇಳಿದ ಹಾಗೆ ದಾಳಿಂಬೆ ಕೃಷಿಯನ್ನ ಕೈಗೊಳ್ಬೇಕು ಅನ್ನೋರು ಮುಖ್ಯವಾಗಿ 3 ಅಂಶಗಳನ್ನ ಗಮನಿಸಬೇಕು. 1, ಅದಕ್ಕೆ ಸೂಕ್ತವಾದಂತಹ ಮಣ್ಣಿನ ಆಯ್ಕೆ ಆಗಬೇಕು. ಜೊತೆಗೆ ಈಗಾಗಲೇ ನೀವು ತಿಳಿಸಿದ ಹಾಗೆ ಗಣೇಶ ಅನ್ನೋ ಒಂದು ಸ್ಥಳೀಯ ತಳಿ ಅಲ್ಲಲ್ಲಿ ಇದ್ದರೂ ಆರ್ಥಿಕ ದೃಷ್ಟಿಯಿಂದ ನಾವು ಭಗವ ಈ ತಳಿಯನ್ನೇ ಅದರಲ್ಲೂ ಅಂಗಾಂಶ ಕೃಷಿಯಲ್ಲಿ ಅಭಿವೃದ್ಧಿಪಡಿಸಿದಂತಹ ಸಸಿಗಳನ್ನೇ ನಾವು ಬಳಕೆ ಮಾಡೋದು ಒಳ್ಳೆಯದು ಅಂತ ಹೇಳಿದ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಹೇಳಿದ ಹಾಗೆ 2-3 ವರ್ಷ ನಾವು ಇದರಿಂದ ಏನು ಆದಾಯವನ್ನು ನಿರೀಕ್ಷೆ ಮಾಡಬಾರದು ಅನ್ನೋದು ಬಹಳ ಮುಖ್ಯವಾದ ವಿಷಯ. ಬಹುಶಃ ಈ ಒಂದು ವಿಚಾರಗಳ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋದಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಮಾಡಿಕೊಳ್ಳೋಣ. ನಿಮ್ಮೆಲ್ಲ ಮಾಹಿತಿಗೆ ರೈತ ಬಾಂಧವರು ಇನ್ನಷ್ಟು ಉತ್ಸಾಹದಿಂದ ಇನ್ನಷ್ಟು ಈ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎದುರು ನೋಡ್ತಾ ಇರ್ತಾರೆ ಅಂತ ನಾವು ಭಾವಿಸೋಣ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಇದುವರೆಗೆ ದಾಳಿಂಬೆ ಕೃಷಿಗೆ ಇರುವ ಅವಕಾಶಗಳನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಜಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆಲಿಸುವಿರಿ. ಈಗ ಒಂದು ಕೃಷಿ ಗೀತೆ. ಬೇಕು ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು, ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ಬೆಳೆಯುವ ತಳಿಗಳ ಬಳಸುವ ದೂವಿದ ಕುಂದು ಉತ್ತರವು, ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ಸಸಿಗಳನ್ನು ಸುಡುವುದು ಹಾಗೂ ಬೀಜ ಉಪಚಾರ ಇದಕ್ಕೆ ಉತ್ತರವು, ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ಕಂದು ಚುಕ್ಕೆಯೊಂದು ಸಾಮಾನ್ಯ ರೋಗವು ಎಲೆಗಳ ಮೇಲೆ ಕಂದು ಚುಕ್ಕೆ ಕಾಣುವವು ಬೀಜೋಪಚಾರವಿದಕ್ಕೆ ಮುಖ್ಯ ಅಂಶವು ಮ್ಯಾಗೋಜಬ್ ಸಿಂಪರಣೆ ಕೂಡ ಇದಕ್ಕೆ ಉತ್ತರವು ರಾಗಿಯ ರೋಗ ಕುರಿತು ಎಚ್ಚರ ಬೇಕು ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು ರಾಗಿಯ ರೋಗ ಕುರಿತು ಎಚ್ಚರ ಬೇಕು ರೋಗದಿಂದ ರಾಗಿಯನ್ನು ಉಳಿಸಲಿಬೇಕು ಕೃಷಿ ಗೀತೆಯನ್ನು ಕೇಳಿದಿರಿ ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ नई फसल की जुताई और बुआई सुरक्षित हो सकती है अगर हम लगातार हाथों को